ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ನನಗೆ ಪಟ್ಟಣ ಜೀವನನೇ ಬೇಜಾರಾಗ್ಬಿಡ್ತು. ಸಂಪಾದನೆ ಇತ್ತು, ಸಂಪಾದನೆಗೇನು ಮೋಸ ಇರಲಿಲ್ಲ. ಸಂಪಾದನೆ ಇದ್ರು 12 ಗಂಟೆ ರಾತ್ರಿ 1 ಗಂಟೆ ಆಗೋದು ಊಟ ಮಾಡೋದು. ಜೀವನ ಅಂದರೆ ಇಷ್ಟೇನಾ, ಯಾಕೆ ನಾವೆಲ್ಲ ಬರೀ ಫಸ್ಟ್ ಇಯರ್ ಅನ್ಕೊಂಡು ಬೆಂಗಳೂರು ಅಂದರೆ ಅಯ್ಯೋ ಒಳ್ಳೆ ಸೂಟು ಪೂಟಾಗೆ ಬಂದ್ಬಿಡ್ತಾರೆ ಊರಿಗೆ ಜನಗಳು, ನಾವು ಹಂಗೆ ಬದುಕ್ಬೋದು ಅಂತ ಬೆಂಗಳೂರಿಗೆ ಹೋಗ್ಬಿಟ್ಟು. ನಾನು ಅವತ್ತೇ ಈ ಕೃಷಿನ ಇಲ್ಲೇ ಮುಂದುವರ್ಸಿದ್ರೆ ಇಷ್ಟೊತ್ತಿಗೆ ಭಾಳ ದುರಿ ಬೆಳಿಬೋದಾಯ್ತು ಊರಲ್ಲೇ. ನಾನು ಬೆಂಗಳೂರಲ್ಲೇ ಬದುಕಬೇಕು ಅಂತ ಏನೋ ಒಂದು ಚಾನ್ಸ್ ಮಾಡಿ ಹೊರಟೆ, ಆದರೆ ನನಗೆ ಬೇಸರ ಆಗ್ಬಿಡ್ತು, ಪಟ್ಟನ ಜೀವನನೇ ಬೇಡ ಅನಿಸ್ಬಿಡ್ತು. ಮತ್ತೆ ರಿಟರ್ನ್ ಏನಿದ್ರೆ ನನ್ನ ಮದುವೆ ಹಾಕ್ಮೇಲೆ ಹೋಗಿ ಊರು ಸೆಟ್ಲ್ ಆಗಬೇಕು, ಯಾಕೆಂದ್ರೆ ಅವ್ರಿಗೂ ಜೀವನ ತೋರ್ಬಿಟ್ರೆ ನಾವು ಜೀವನ ಮಾಡೋದೇ ಕಷ್ಟ ಬೆಂಗಳೂರು ಜೀವನದಲ್ಲಿ ಅಂದ್ಬಿಟ್ಟು ಹಳ್ಳಿಗೆ ಬಂದು ಬೋರು. ಯಾಕೆಂದ್ರೆ ನಮ್ಮ ಹತ್ರ ಇದ್ದದ್ದು ಬರಡು ಭೂಮಿ, ಬರಡು ಭೂಮಿ 1-2 ಎತ್ತರ 1.5 ಎಕರೆ ಬರ್ತೀವಿ, 6 ಎಕರೆ ಇತ್ತು, 4 ಜನ ಚಿಕ್ಕಪ್ಪದಿರು, ಡಿವೈಡ್ ಆಗಿ 1.5 ಎಕರೆ 1.5 ಎಕರೆ ಬರ್ತಾ ಇತ್ತು. ಒಂದು ಕೊಳವೆ ಬಾವಿ ಸ್ಟಾರ್ಟ್ ಮಾಡ್ದು, ಸಾಧಾರಣ ನೀರು ಬಂತು. ಸಾಧಾರಣ ನೀರು ಬಂದಾಗ ಆಗಲೂ ಪರವಾಗಿಲ್ಲ, ತರಕಾರಿ ಮಾಡ್ಕೊಂಡು ಇದು ಮಾಡ್ದು. ನಾನು ಬಂದಾಗ ಸ್ಟಾರ್ಟಿಂಗ್ ನನಗೊಂದು ಸ್ವಲ್ಪ ಬರಗಾಲ ಜಾಸ್ತಿ ಆಯಿತು, 11-12 ಭಾಳ ಬರಗಾಲ ಮಂಡ್ಯ ಜಿಲ್ಲೆ ತಾಲೂಕಲ್ಲಿ. ಬರಗಾಲದಲ್ಲಿ ಕೊಳವೆ ಬಾವಿ ಕಂಟಿನ್ಯೂ ನನ್ನ ಕೈ ಕೊಡ್ತಾ ಬಂತು. ಏನು ಬೆಂಗಳೂರಿದ ಜೈ ದುಡ್ಡಿತ್ತೆಲ್ಲ ತಗೊಂಡ್ ಹೊಡಿಸ್ಬಿಡ್ತಾನೆ ಅಂತ ಒಂದು ದಿನ 4 ಬರ್ ಫೇಲ್ ಆಗ್ಬಿಟ್ಟು ನನಗೆ. 4 ಬಲ್ಬ್ ಫೇರ್ ಆದರೂ ತೃಪ್ತಿಗೆ ಇಡಲಿಲ್ಲ, ನೋಡೋಣ ಮುಂದೆ ಇದೆ ಅಂದ್ಬಿಟ್ಟು ಟ್ರಯಲ್ ಮಾಡ್ತಾ ಮಾಡ್ತಾ ಹೋದೆ. 9 ಬೋರ್ವೆಲ್ ಆದ ಟೋಟಲ್ ಈಗ 2.5 ಎಕರೆಗೆ. ಆ 4 ಬೋರ್ವೆಲ್ ಫೇಲ್ ಆದ್ದೇ ಒಂದು ಡಿಸೈಡ್ ಮಾಡಿದೆ, ಯಾಕಾದ್ರೆ ಇದ್ರ ನೆನಪು ಏನಾರ ಮಾಡಬೇಕು ಅಂದ್ಬಿಟ್ಟು ಬದುಗಳ ಮೇಲೆ ಎಲ್ಲ ತೆಂಗು ನೆಟ್ಬಿಟ್ಟೆ, ನೋಡೋಣ ಕೈಗುಂಬಲಾರು ಉಳಿಸಿ ತೆಂಗು ಉಳಿಸೋಣ ಅಂದ್ಬಿಟ್ಟು. ಆಮೇಲೆ ಹೆಂಗಾಯ್ತಲ್ಲ, ಸ್ವಲ್ಪ ಮಳೆಗಾಲ ಎಟ್ಟಿಸ್ಕೊತು ಬೋರ್ಗಳು ರನ್ ಆದ, ಕೊನೆಗೆ ಭೂಮಿಗಳ ವಿಂಗಡಣೆ ಮಾಡ್ಕೋಬೇಕು ಅಂತ ಮಾಡಿಕೊಂಡೆ. ಯಾಕೆ 2 ಎಕರೆ ವಿಸ್ತೀರ್ಣಕ್ಕೆ ಕನಿಷ್ಠ ಒಂದು 10% ವಿಂಗಡಣೆ 10 ಭಾಗವಾಗಿ ವಿಂಗಡಣೆ ಮಾಡಿಕೊಂಡೆ. ಒಂದು 20-25 ಕ್ವಿಂಟೆ ಭತ್ತ ಬೆಳೆಯೋಣ, ಒಂದು 25 ಕ್ವಿಂಟೆ ರಾಗಿ ಬೆಳೆಯೋಣ, ಅದು ಮಾಮೂಲಿ ತೆಂಗು ಹೇಳ್ತಾ ಇರ್ತದೆ ಪೋಷಕಾಂಶ ಅದಕ್ಕೂ ಹೋಗ್ತಾ ಇರ್ತದೆ, ಒಂದು 10 ಕ್ವಿಂಟೆ ತರಕಾರಿ ಬೇಸಾಕಿಡೋಣ, ಒಂದು 10 ಕ್ವಿಂಟೆ ಹೂನ್ ಬೇಸಾಕಿಡೋಣ, ಒಂದು 10 ಕ್ವಿಂಟೆ ದ್ವಿದಳ ಧಾನ್ಯ ಅವರೇ ಗಿಡ ಆಗ್ಬೋದು, ತೊಗರಿ ಗಿಡ ಆಗ್ಬೋದು. ಈ ಥರ ವ್ಯವಸಾಯಕ್ಕೆ ಭೂಮಿನ ವಿಂಗಡಣೆ ಮಾಡಿಕೊಂಡು, ಯಾಕೆ ನಾನು ಜಾಸ್ತಿ ಬೆಳೆದು ಮಾರ್ಕೆಟ್ಗೆ ಹೋಗಿ ಸಂಪಾದನೆ ಮಾಡೋಕ್ಕಿಂತ ನೇರವಾಗಿ ರೈತರಿಗೆ ಬೆಳೆದನೋ ನೇರ ಮಾರಾಟಕ್ಕೆ ಮುಂದಾಗಬೇಕು ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಮಾಡ್ಕೊಬಂದನೋ, ಎಲ್ಲ ವ್ಯವಸಾಯ ರೀತಿಯಲ್ಲೇ ನಾವು ವ್ಯವಸಾಯ ಮಾಡೋಕ್ಕೆ ಶುರುವಾದ. ಆಗೇನಾಗ್ತದೆ ನಮಗೆ ಇನ್ನು ತೆಂಗೇಳ ಗಂಟೆ ಏನು ಸಮಸ್ಯೆ ಬರೋದಾಗಲಿಲ್ಲ, ತೆಂಗು ಪಲಕ್ಕೆ ಬಂದಮೇಲೆ ಅದರ ಆದಾಯ ಸಿಗ್ತಾ ಇತ್ತು. ಇದ್ರ ಸಣ್ಣ ಪುಟ್ಟ ಭತ್ತರಾಗಿ ಜೀವನ ಮಾಡ್ಬೋದಾಯ್ತು, ಯಾಕೋ ಜೀವನ ಮಾಡೋದು ಕಷ್ಟ ಆಗುತ್ತೆ. ವ್ಯವಸಾಯನ 3 ಭಾಗವಾಗಿ ವಿಂಗಡಣೆ ಮಾಡ್ಕೋಬೇಕು ಅಂತ ಮಾಡ್ಕೊಂಡೆ. ಒಂದು ಮರಾಧಾರಿತ ಬೇಸಾಯ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದೆ, ಇನ್ನೊಂದು ಸಸ್ಯಾಧಾರಿತ ಬೇಸಾಯ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿದೆ, ಇನ್ನೊಂದು ಬರೀ ಕೃಷಿ ಮಾಡಬೇಕಷ್ಟೇ. ಕೃಷಿ ಮಾಡ್ಬೋದು ಅಂದ್ರೆ ಅವತ್ತಿಗವತ್ತು ಬದುಕ್ಬೋದಷ್ಟೆ. ಭತ್ತರಾಗಿ ಏನು ಈಗ ನೀವು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಸಮಯದಲ್ಲಿ ಅಥವಾ ನೀವು ಬೆಂಗಳೂರಲ್ಲಿದ್ದ ಸಮಯದಲ್ಲಿ ಇಲ್ಲಿ ಯಾರು ಕೃಷಿ ಮಾಡ್ತಾ ಇದ್ರು? ನಮ್ಮ ತಂದೆ ತಾಯಿ ಬ್ರೇಸರಿದ್ದಾರೆ. ಏನು ಬೆಳೀತಾ ಇದ್ರು ಅವರು? ಅವರು ಜೀವನ ಕಷ್ಟ ಅಷ್ಟೇ, ಭತ್ತರಾಗಿ ಬೆಳೀತಾ ಇದ್ರು. ಏನಾವತ್ತ ಇಬ್ಬರೇ ಇದ್ರು, ನಾನು ಇಬ್ರು ಮಕ್ಕಳು ಬೆಂಗಳೂರಲ್ಲಿ ಇದ್ದು ಇನ್ನು ಯಾರು ಯಾರಿಲ್ಲ. ಇಬ್ರು ಮಕ್ಕಳಲ್ಲಿ ಅವ್ರಿಬ್ರು ಬೆಂಗಳೂರು ಸೇರ್ಕೊಂಡ ಮೇಲೆ ಇಲ್ಲಿ ಮಾಡ್ಯಾರ ಯಾರು ಸರಿ ಜೀವನ ಸಾಕಾಗ್ತಾ ಇತ್ತು. ಸಾಕಾಗ್ತಿತ್ತು, ಏನೋ ಸಮಸ್ಯೆ ಆಗ್ತಿರಲಿಲ್ಲ, ಆದ್ರೆ ಕಷ್ಟ ಇತ್ತು ಅವ್ರಿಗೂ. ಅವರು 1 ವರ್ಷ ಕಣದೇ ಮಾಡಿರಲಿಲ್ಲ. ಈಗ ಮೊದಲು ನೀವು ಬೆಳೆದಂತ ಬೆಳೆ ಯಾವುದು, ಆ ಅನುಭವ ಏನು, ಮತ್ತೆ ಬೆಳೆ ಹಾಕಕ್ಕಿಂತ ಮುಂಚೆ ಈ ರೀತಿ ವಿಂಗಡಣೆ ಮಾಡೋದೇ ಆಗಲಿ, ಇದನ್ನ ಬೆಳಿಬೇಕು ಹೀಗೆ ಬೆಳಿಬೇಕು ಅಂತ ಅದೆಲ್ಲ ನಿಮ್ಗೆ ಹೆಂಗೆ ಗೊತ್ತಾಯಿತು, ಹೆಂಗೆ ಮನವರಿಕೆ ಆಯಿತು? ಸರಿ, ಹೆಂಗಾಯಿತು ಅಂದರೆ ಫಸ್ಟು ನಮ್ಮಲ್ಲಿ ಹುರುಳಿ ಬೆಳೀತಾ ಇದ್ರು, ರಾಗಿ ಬೆಳೀತಾ ಇದ್ರು. ಯಾಕೆ ನಮ್ಮದು ಡ್ರೈಲ್ಯಾಂಡ್, ಮಳೆ ಬಿದ್ದರೆ ಆಶ್ರಯ, ಮಳೆ ಇಲ್ಲ ಅಂದರೆ ಏನೂ ಇಲ್ಲ. ನಾವು ಏನಾರ ಭತ್ತ ಬೆಳಿಬೇಕು ಅಂದರೆ ಪಕ್ಕದಲ್ಲಿ ಒಂದು 5 ಕಿಲೋಮೀಟರ್ ಚಾನಲ್ ಇತ್ತು, ಅಲ್ಲಿ ಹೋಗಿ ಜಮೀನಲ್ಲಿ ತೆಗೆದು ಭತ್ತ ಮಾಡಬೇಕಾಯ್ತು. ನಮ್ಮಲ್ಲಿ ಭತ್ತನೇ ಬೆಳೆಯಕ್ಕೆ ಭೂಮಿ ಇರಲಿಲ್ಲ. ಮಳೆ ಆಧಾರಿತದಲ್ಲಿ ಹುರುಳಿ ರಾಗಿ ಇಷ್ಟೇ. ಕೊಳವೆ ಬಾವಿ ಮಾಡಿದ್ಮೇಲೆ ಏನಾರು ಒಂದು ತರಕಾರಿ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಹೂನ್ ಬೇಸಾಯ ಮಾಡೋಣ ಸ್ಟಾರ್ಟ್ ಮಾಡ್ದೆ. ಶುರು ಮಾಡಿದ್ದೆ ಆ ಥರ? ಹಾಂ, ಹೂನ್ ಬೇಸಾಯದ್ರೆ ಶುರು ಮಾಡ್ದೆ. ಹೂನ್ ಬೇಸಾಯ ಮಾಡಿದಾಗ ನಾವು ಕಂಟಿನ್ಯೂ ಹೂ ಬೆಳಿಬೇಕು ಅಂದರೆ, ಯಾಕೆಂದರೆ 10 ಕ್ವಿಂಟೆ ಮಾಡಿಬಿಟ್ಟು ನಾವು ಕೈ ಸುಟ್ಕೊಡೋದು ಬೇಡ, 3 ಕ್ವಿಂಟೆ 4 ಕ್ವಿಂಟೆ ಮಾಡ್ಕೊಂಡು. ಏನೋ ನಮ್ಮ ಮನೆಯವರು, ಯಾಕೆಂದರೆ ಇವತ್ತು ಲೇಬರ್ ಸಮಸ್ಯೆ ಜಾಸ್ತಿ ಆಗಿದೆ. ಹಂಗಲ್ಲ, ಈಗ ಹೂವಿನ ಬೇಸಾಯ ಮಾಡಬೇಕು ಅಂತ ನಿಮ್ಗೆ ಹೆಂಗೆ ಅನ್ನಿಸ್ತು? ಅಕ್ಕಪಕ್ಕದವ್ರು ನೋಡಿದ್ರ? ಇಲ್ಲ, ತರಬೇತಿ ಪಡೆದ್ರ? ಇಲ್ಲ, ಸರ್ ತರಬೇತಿ ಪಡೆದಿರಲಿಲ್ಲ. ನಮ್ಮ ತಂದೆ ಪಕ್ಕದಲ್ಲಿ ಎಲ್ಲ ನೋಡ್ಕೊಬರ್ತಾ ಇದ್ರು. ನಮ್ಗೆ ಯಾಕೆ ಅಂದರೆ ಸೂಟಬಲ್ ಆಗಂದ್ರೆ ಸ್ವಲ್ಪ ಸ್ವಲ್ಪ ಮಾಡ್ಕೋಬೋಗೋಣ ಬೆಳೆದಂಗೆ ಅಂತ. ಫಸ್ಟೇ ನಮ್ಮಲ್ಲಿ ಯಾರು ಜಾಸ್ತಿ ಬೆಳೀತಾ, ಒಂದು 2-3 ಜನ ಹೂ ಬೆಳೀತಾ ಇದ್ರು. ನಿಮ್ಮ ತಂದೆ ಹೇಳಿದ್ರು ನಿಮಗೆ? ಹೌದು, ಯಾಕೆಂದ್ರೆ ಭೂಮಿ ವಿಂಗಡಣೆ ಮಾಡ್ಕೊಂಡು ಮಾಡಿದೆ. ಸರಿ, ನೀವು ಯಾವ ಹೂ ಬೆಳೆದಿದ್ದು ನೀವು? ಸೇವಂತಿಕೆನ ಸರ್. ನಾವು ಸೇವಂತಿಕೆ ಬೆಳೆ ಅವಾಗೆಲ್ಲ ಜೂಲಾ ಅಂತ ಬರ್ತಿತ್ತು, ಈಗ ಚೇಂಜ್ ಆಗೋಗಿದೆ, ಅದ್ಯಾರು ತಗೊಂಡು ಬಿಡಿ ಹಳೆ ವೆರೈಟಿ. ಈಗೆಲ್ಲ ಏನಾಗಿದೆ ಅಂದರೆ ಮಾಡ್ರನ್ ಹೂ ಆಗ್ಬಿಟ್ಟಿದೆ. ಈಗ ಮಾರಿಗೋಲ್ಡ್, ಪೇಪರು, ಪೂರ್ಣಿಮಾ, ಪಂಚೆ, ಚಾಂದಿನಿ, ಸುಮಾರು 10-20 ವೆರೈಟಿ ಆಗುತ್ತೆ. 10 ವೆರೈಟಿ ಕಂಟಿನ್ಯೂ ಬೆಳೀತಾ ಇದೆ ಚೈನಾ ಸ್ಟಾರ್ ಇವೆಲ್ಲನೇ. ಅದರಲ್ಲೂ ನಂದು ಒಂದು ಆರ್ಟಿಕಲ್. ಈಗ ಹೆಂಗ್ ಮಾರುಕಟ್ಟೆ ಮಾಡಿದ್ರಿ ಅವಾಗ ಸರ್? ಅವಾಗ ನಾವೇ ಕಟ್ಟೋದು, ನಾವೇ ಮಾರ್ಕೆಟ್. ನಾವು ಫಸ್ಟ್ ಬೀದಿ ಮೇಲೆ ಮಾರಾಟ ಮಾಡ್ತಾ ಇದ್ವಿ. ಕಟ್ಕೊಂಡು ಹೋಗಿ ಊರು ಸುತ್ತಾರೆ ಉಂಡಾಯ್ಕೊಂಡು ಗಾಡಿ ತಗೊಂಡು ಹೂವು ಹೂವು ಅಂತ ವ್ಯಾಪಾರ ಮಾಡ್ಕೊಂಡು ಬಂದು ಉಳ್ಕೊಂಡದ್ದು ತಗೊಂಡು ಅಂಗಡಿ ಕೊಟ್ಬಿಡ್ತಾರೆ. ಅಲ್ಲಿ ಮೊದಲನೇ ಬೆಳೆ ಯಶಸ್ವಿ ಆಯಿತು? ಹೌದು, ಮೊದಲನೇ ಬೆಳೆ ಯಶಸ್ವಿ ಆಯಿತು. ಯಶಸ್ವಿ ಆದಮೇಲೆ ಜೊತೆಗೆ ನಾವು ಅಲ್ಲೇ ಟೊಮೊಟೊ ಮಾಡೋಕ್ಕೆ ಶುರುವಾದೋ, ಬಜ್ಜಿ ಮೆಣಸಿನಕಾಯಿ ಬೆಳೆಯೋಕೆ ಶುರುವಾದೋ. ಎಷ್ಟೇ ಬೆಳೆದ್ರೂ ನಮಗೆ ಎಷ್ಟಾಗಬೇಕಷ್ಟೇ, ತಗೊಂಡೋಗಿ ಸೇಲ್ ಮಾಡೋ ಅಂತ ಕೆಪಾಸಿಟಿ ಎಷ್ಟು ಬೇಕು. ನೀವೇ ಎಷ್ಟು ಮಾರುಕಟ್ಟೆಗೆ ತಗೊಂಡೋಗಿ ಮಾರೋಕ್ಕಾಗುತ್ತೆ ಅಷ್ಟು ಬೆಳೀತಾ ಇದ್ದೀರಿ? ಸೇಲ್ ಮಾಡ್ತಾ ಮತ್ತೆ ಯಾವ ಅಂಗಡಿಗಳು ಎಷ್ಟು ಕೇಳ್ತಾರೆ ಅಷ್ಟಕ್ಕೆ ಮಾತ್ರ ಮಾರ್ಕೆಟಿಂಗ್ ಮಾಡ್ಕೊಂಡು. ನಾವು ಮೆಣಸಿನಕಾಯಿ ಬೆಳೆದ್ರೆ ಅಷ್ಟೇ, ಎಷ್ಟು ಹೋಟ್ಲುಗಳೆಲ್ಲ ಸೇಲ್ ಮಾಡ್ತಾ ಇದ್ದಾವೆ.

ಸಸಿಯನ್ನೆಲ್ಲ ಕಾಂಡದಿಂದ ಅವ್ರು ಸಸಿ ಮಾಡೋದು ಕೆಳಗಡೆ ಕಟ್ಟಿಂಗಲ್ಲಿ. ಇದರಲ್ಲಿ ಬೀಜ ಬರೆದು ಒಂದೇನೆ, ಯಾವುದು ಮಾರಿಗೋಲ್ಡ್ ಇದಾವೆ, ಚೆಂಡು ಒಂದು ಬೀಜ ಬರುತ್ತೆ, ಚೈನಾ ಸ್ಟಾರ್ ಒಂದು ಬೀಜ ಬರುತ್ತೆ, ಇದಾವೆಲ್ಲ ಕಾಂಡದಿಂದ ಕಟ್ ಮಾಡೋದೇ. ನಾವು ಯಾವುದೇ ಹೂ ಬೆಳೆದ್ರೂ ಅದು ಬೇಕು ಅಂದರೆ ನರ್ಸರಿಗಳು ತರ್ಬೋದು, ಅವರು ತಮಿಳ್ನಾಡಿಂದ ತರಿಸಿರ್ತಾರೆ. ಇಲ್ವಾ ನಮ್ದೇ ಕಾಂಡ ಕಟ್ ಮಾಡಿ ಬೇರೆ ಕಡೆ ನಾಟಿ ಮಾಡ್ಬೋದು, ನೀವೇ ಮಾಡ್ಕೋ, ನೀವೇ ನಾವೇ ಕಟ್ ಮಾಡಿ ನಾವೇ ನಾಟಿ ಮಾಡ್ತೀವಿ ಕೆಲವು ಕಡೆ. ಇಲ್ಲ ಕೆಲವು ಕಡೆ ನಮ್ಮ ಹತ್ರ ಕಾಂಡ ಏನಾರ ಮಳೆ ಬಿದ್ದು ಕೊಳ್ತೋಯ್ತು, ಒಣಗಲಿಲ್ಲ, ನೀರಿಲ್ಲ ಅಂತ ಕೇಳಿದಾಗ ನರ್ಸರಿಲಿ ತರಿಸ್ತೀವಿ. ಆಮೇಲೆ ಗಿಡದ ನಿರ್ವಹಣೆ ಹೇಗಿರ್ತದೆ ಅಂದರೆ, ಕನಿಷ್ಠ ಇದು ಬೆಳೆ 2.5 ತಿಂಗಳು ಬೇಕು, ಪೇಪರ್ ಇಲ್ಲ. ಇದರಲ್ಲಿ ಹೂವಲ್ಲಿ ಸುಮಾರು ವೆರೈಟಿ ಇದೆ, ಕೆಲವು ಸೀಸನಲ್ಲೇ ಹೂ ಬಿಡ್ತವೆ, ಇದರಲ್ಲಿ ಸುಮಾರು ವೆರೈಟಿ ಇದೆ, ಅದೆಲ್ಲ ಹೇಳ್ಕೊಡ್ತೀನಿ. ಸೊ ಈ 2.5 ತಿಂಗಳು ಬೆಳೆ ಬಂದಾಗ ನಮಗೆ ಸಿಗೋದು ಇಳುವರಿ ಭಾಳ ಕಡಿಮೆ, ಪೇಪರ್ ಇಲ್ಲ, ಪೇಪರ್ ವೈಟಲ್ಲಿ ನಾವೇನು ಕಡಿಮೆ ಇಟ್ಟಿರ್ತೇವೆ ಅಷ್ಟು ಹೂ ಬರುತ್ತೆ ಅಷ್ಟೇ. ಅದು ಕಟಾವು ಮಾಡಿ ಎಡಿಯಿಂದ ದಸಿ ಬರುತ್ತಲ್ಲ, ಅದರಲ್ಲಿ ನಮ್ಗೆ ಎರಡನೇ ಬೆಳೆಯಲ್ಲಿ ಜಾಸ್ತಿ ಅಮೌಂಟ್ ಸಿಗೋದು. ಆ ಅಮೌಂಟ್ ಜಾಸ್ತಿ ಸಿಗಬೇಕು ಅಂದರೆ ರೈತ ಏನು ಮಾಡ್ತಾನೆ, ಫಸ್ಟ್ ಬೆಳೆ ಕಟಾವು ಮಾಡ್ತಾನೆ, ಅಲ್ಲಿ ನೋಡೋದಿಲ್ಲ ಯಾವ್ದೇನೋ ರೋಗ ಬತ್ತು ಊತ್ಬಿಡ್ತಾನೆ. ಕನಿಷ್ಠ ಅದು 1 ವರ್ಷ ರೈತ ಕಂಟಿನ್ಯೂ ಬೆಳೆನ ಕಂಟಿನ್ಯೂ ಮಾಡಿದ್ರೆ ಆ ಹೂವಲ್ಲಿ ಅದೇ ಸಿಗ್ತದೆ. ಅದು ನಾನು ಈಗ ಡಿಸೆಂಬರ್ ನಾಟಿ ಮಾಡೋದಕ್ಕೆ ಅಕ್ಟೋಬರ್ ಗಂಟ ಅಷ್ಟೇ ಇರ್ತದೆ, ಏನಿದ್ರು ಸೆಪ್ಟೆಂಬರ್ ತಿಂಗಳಿಗೆ ಆ ಹೂವನ್ನು ಲಾಸ್ಟ್ ಮಾಡ್ತೀನಿ. ದಸರಾಗೆ ಮುಗಿಸ್ಬಿಡ್ತೀನಿ, ದಸರಾಗೆ ಮೊದಲೇ ಮುಗಿಸ್ಬಿಡ್ತೀನಿ, ಯಾಕೆಂದ್ರೆ ದಸರಾಗ ಅದಕ್ಕೆ ಮಾರ್ಕೆಟಿಂಗ್ ಇರಲ್ಲ. ಅದರಲ್ಲಿ ಅದು ಯಾಕೆಂದ್ರೆ ಸೀಸನ್ ಕರೆಕ್ಟಾಗಿ ವೆರೈಟಿ ಚೇಂಜ್ ಮಾಡ್ಬೇಕು ನಾವು, ಯಾವುದೇ ಹೂ ಬೆಳೀಲಿ, ಯಾವ ಬೇಸಿಗೆಲಿ ಯಾವ ಹೂ ಚೆನ್ನಾಗಿ ನಡೀತದೆ, ಮಳೆಗಾಲದಲ್ಲಿ ಯಾವ ಹೂ ತಡೀತದೆ, ಈ ಥರ ನಮ್ದು ಏನಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಟಾಪ್ ಮಾಡಿದ್ರೆ ಈ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಪಚ್ಚೆ ಹೂ ನಾಟಿ ಮಾಡ್ತೀವಿ, ಪಚ್ಚೆ ಅಥವಾ ಪೂರ್ಣಿಮ. ಪಚ್ಚೆ ನಾಟಿ ಮಾಡೋದು ಅಕ್ಟೋಬರ್ ತಿಂಗಳು ಬರುತ್ತೆ, ದಸರಾ ಟೈಮ್ ಕರೆಕ್ಟಾಗಿ ಬರುತ್ತೆ. ಈ ಪೂರ್ಣಿಮ ಆದದ್ದು ಅದನ್ನ ಮೇ ತಿಂಗಳಿಗೆ ಮಾಡ್ತೀವಿ. ಪೂರ್ಣಿಮಾ ಮಾಮೂಲಿ ನಮ್ಮ ಕಾರ್ತಿಕ ಮಾಸ ನವಂಬರ್ ಈ ಥರ ಬರುತ್ತೆ. ಈ ಸೀಸನ್ ಹೇಗಿದೆ ಅಂದರೆ ಒಂದು ಕೆಲವು ಈ ಪೂರ್ಣಿಮಾ ನೀವು ಇವಾಗ ನೆಟ್ಟರು ನಿಮ್ಗೆ ಬಿಡೋದೆ ಕರೆಕ್ಟಾಗಿ ಜನವರಿಗೆ ನೆಟ್ಟರೆ ಅದು 11 ತಿಂಗಳಿಗೆ ಹೋಗ್ಬಿಡೋದು. ಜನವರಿ ಮೊದಲೇ ನೆಟ್ಟರೆ ಪಟ್ಟಣ ಬಿಡ್ಬಿಡ್ತಂಗೆ ಯುಗಾದಿ ಬಿಡ್ಬಿಡ್ತದೆ, ಇದು ಮೊದಲೇ ಬಿಡ್ತದೆ ಸೀಸನ್. ಉಚ್ಚಳ ಹೂ ಬಿಡೋ ಟೈಮ್ಗೆ ಕೆಲವೊಂದು ಹೂ ಬಿಡ್ತವೆ ಚಂದಿನ ಇಂದ್ಬಿಟ್ಟು. ಹಾಗೆ ರೈತರು ಏನು ಮಾಡ್ತಾರೆ ಅಂದರೆ ಫಸ್ಟು ರೈತರು ಯೋಚನೆ ಮಾಡಬೇಕು ಯಾವ ಮಾರ್ಕೆಟ್ ಇದೆ, ಯಾವ ಹೂಗೆ ಯಾವ ಟೈಮಲ್ಲಿ ಯಾವ ಥರ ಮಾರ್ಕೆಟ್ ಇರ್ತದೆ ಅದನ್ನು ಯೋಚನೆ ಮಾಡಿ ಹೂ ಎಷ್ಟು ದಿನಕ್ಕೆ ಬರುತ್ತೆ, 2.5 ತಿಂಗಳಿಗೆ ಬರುತ್ತೆ, ಕೆಲವು 4 ತಿಂಗಳು ಬರ್ತವೆ, ಕೆಲವು 5 ತಿಂಗಳು ಬರ್ತವೆ. ಇದರಲ್ಲಿ ವೆರೈಟಿ ಚೇಂಜ್ ಮಾಡಿದಂಗೆ ಹೂವಿನ ಬೇಸಾಯಕ್ಕಿಂತ ಮೇನ್ ಅಗತ್ಯ ಕ್ರಮ ಅಂದರೆ ಕೀಟ ನಿರ್ವಹಣೆ. ಯಾಕೆಂದರೆ ಹೂವು ನಾವು ಬೆಳೆಯೋದು ಭಾಳ ಎಲ್ಲ ಹೇಳ್ತಾರೆ ಹೂ ಬೆಳೆಯೋದು ಭಾಳ ಇಂತ, ಅದನ್ನು ಮೇಂಟೆನೆನ್ಸ್ ಇದೆ ಅಲ್ಲ ತುಂಬ ಕಷ್ಟ ಇದೆ. ಹೇಳಿ ಯಾವ ಥರ ಕೀಟ ಬರುತ್ತೆ, ಏನು ಮಾಡ್ತೀರಿ? ಇವಾಗ ಅದಕ್ಕೊಂದು ಸಮಸ್ಯೆ ಆಗಿರದೆ ಅಂದರೆ ಥ್ರಿಪ್ಸ್ ಅಂತ ಬರುತ್ತೆ, ಈಗೆಲ್ಲ ಕೋಳಿ ಏನು ಅಂತಾರೆ, ಸುಮ್ಮನೆ ಅದೆಲ್ಲ ಮೈ ಮೇಲೆ ಮುಲುಮುಲ ಅಂತ ಓಡಾಡ್ತದೆ, ಅದು ಒಳಗಡೆ ಹೋಗಿ ಹಂಗೆ ಹೂವನ್ನ ಈರ್ತಾ ಇರ್ತದೆ, ಮಂಕಾಗ್ತದೆ. ಅದಕ್ಕೆ ಇವಾಗ ನಾವು ಕೆಲವರು ಹೇಳ್ತಾರೆ ಸಾವಯವದಲ್ಲಿ ಬೆಳಿಬೋದು ಅಂತ, ಸಾವಯವದ್ರ ಹೂ ಬೆಳೆಯೋಕೆ ಆಗಲಿಲ್ಲ ಅಂತ ನಾನು ಡಿಸೈಡ್ ಹೇಳಿ ಸುಮಾರು ಜನ ಕೇಳಿದೆ, ಸಾವಯವದನ್ನ ಹೂ ಬೆಳೆಯೋಕ್ಕಾಗ್ತಾ ಇಲ್ಲ, ಕಷ್ಟ ಇದೆ. ನಾವೇನಕ್ಕೆ ಅಂದ್ರೆ ಇವತ್ತು ಕೆಮಿಕಲ್ ಯೂಸ್ ಮಾಡಲೇಬೇಕು. ಆ ಕೆಮಿಕಲ್ ಯೂಸ್ ಮಾಡೋದು ಯಾಕೆ, ಕೆಮಿಕಲ್ ಯೂಸ್ ಮಾಡಿದ್ರೆ ನಮಗೂ ಆರೋಗ್ಯ ಹಾಳಾಗ್ತದೆ, ಆರೋಗ್ಯ ಹಾಳಾಗಲಿಲ್ಲ ಅಂದ್ರೆ ದುಡ್ಡು ಮಾಡೋಕ್ಕಾಗಲ್ಲ. ಯಾವಾಗ ಅದು ಮಗ್ಗಿರುವಾಗಲೇ ಹೊಡಿತೀರಾ? ಹೌದು ಸರ್, ಮಗ್ಗು ಸ್ಟಾರ್ಟ್ ಆದ ತಕ್ಷಣ ಅದಕ್ಕೆ ಕೆಮಿಕಲ್ ಕೊಡಲೇಬೇಕು. ಒಂದು ಸ್ಪ್ರೇ ಹೊಡಿತೀರಾ? ಒಂದು ಸ್ಪ್ರೇ ಕೊಟ್ಟರು ಆಮೇಲೆ ಹೂವು ಸ್ಟಾರ್ಟ್ ಆದಮೇಲೆ 10 ದಿನಕ್ಕೆ ಒಂದು ಸ್ಪ್ರೇ ಕೊಡಲೇಬೇಕು ಕಂಪಲ್ಸರಿ. ಅದೇನಂತ ಗಾಳಿ ಸ್ಪ್ರೆಡ್ ಆಗ್ತಾ ಇರ್ತದೆ. ಅದು ಮಾಡಲೇಬೇಕು, ಮಾಡಲೇಬೇಕು. ಇಷ್ಟು ಸೇವಂತಿಗೆ ಬಗ್ಗೆ ಆಯಿತು, ಇನ್ನು ಬೇರೆ ಇನ್ಯಾವ ಹೂ ಬೆಳಿತೀರಾ, ಅವುಗಳದೆಲ್ಲ ಹೆಂಗೆ ಮಾಡ್ತೀರಾ ಹೇಳಿ. ಸೇವಂತಿಕೆಲ್ಲೇ ಸರ್, ಅದಕ್ಕೆ ನಾನು ಹೇಳಿದ್ದು ಪೇಪರ್ಗೆ ಬಗ್ಗೆ ಹೇಳಿದೆ, ಪಚ್ಚೆ ಒಂದಿದೆ. ಅದೇ ಸೇವಂತಿಗೆ ಬಗ್ಗೆ ಎಲ್ಲ ಹೇಳಿದ್ರಿ, ಇನ್ನು ಉಳಿದ ಹೂಗಳು? ಸೇವಂತಿಕೆಲ್ಲ 10-12 ವೆರೈಟಿ ಮಾಡ್ತಾ ಇರೋದು, ಬರೀ ಸೇವಂತಿಗೆಲ್ಲ. ಸೇವಂತಿಗೆಲ್ಲ ವೈಟ್ ಬರುತ್ತೆ, ಎಲ್ಲೋ ಬರುತ್ತೆ, ರೆಡ್ ಬರುತ್ತೆ, ನಿಮ್ಗೆ ಸೇವಂತಿಗೆನೇ ಎಲ್ಲ ಸೇವಂತಿಗೆನೇ ವೆರೈಟಿಗಳು ಚೇಂಜ್, ವೆರೈಟಿ ಚೇಂಜ್ ಆಗ್ತಾ ಇದ್ದೀವಿ, ವರ್ಷ ಪೂರ್ತಿ ಹೂ ಬೆಳೆಯಂಗೆ ಆ ಥರದಲ್ಲಿ ಇರುತ್ತೆ. ಆ ಸೇವಂತಿಗೆ ಹೂವು ಆದಮೇಲೆ ತರಕಾರಿ ಮಾಡ್ಕೋತೀವಿ. ತರಕಾರಿ ಅಂದರೆ ನಮಗೆ ಏನೋ ಜಾಸ್ತಿ ಮಾಡೋಕ್ಕಲ್ಲ, 10 ಕುಂಟೆ ವಿಸ್ತೀರ್ಣ, 5 ಕುಂಟೆ 6-7 ಕುಂಟೆ ಸಸಿ ತರದ. ಅದು ಸಸಿ ತರ ಸರ್, ಸಸಿ ತರ್ತೀವಿ, ಸಸಿ ತಂದು ನಾಟಿ ಮಾಡ್ತೀವಿ. ಇವಾಗ ಟೊಮೆಟೊ ಬೆಳೆದ್ರಲ್ಲ 60-70 ದಿನ ಕಾಯಿ ಬರುತ್ತೆ. ನಾಟಿ ಮಾಡಿದೆ ಸರ್, ಅದಕ್ಕೆ ಈಗೆಲ್ಲ ದಾರ ಹಾಕ್ಬೇಕು, ದಡಿ ಬಡಿಬೇಕು, ತಂತಿ ಎಳಿಬೇಕು. ಅಂತರ್ ಬೇಸಾಯಕ್ಕೆ ಕೆಲವೆಲ್ಲ ಫಸ್ಟ್ ಹೇಳ್ತಿದ್ರೆ ಪಡ್ದಿನ ಪಡಕ್ಕೆ 3 ಅಡಿ ಹೇಳ್ತಾರೆ, ಈಗೆಲ್ಲ 5 ಅಡಿ 6 ಅಡಿ ಬಂದಿದೆ. ಫಸ್ಟ್ ಏನಂದ ಒಂದು ಎಕರೆಗೆ 10,000 ನೆಡ್ತಿದ್ರೆ, ಈಗ 4,000 ಬಂದಾರೆ ಸಸಿಗಳನ್ನ. ಅಷ್ಟೇ 4,000 ಅಷ್ಟೇ ಇಳುವರಿ ಪಡಿಬೋದು ನಾವು. ಏಕೆಂದ್ರೆ ಇವತ್ತು ಏನಾಗಿದೆ ಅಂದರೆ, ಸಸಿಗಳು ಒಂದು ಗಿಡಕ್ಕೆ ಕನಿಷ್ಠ 16-18 ಕಾಯಿ ಕಾಯಿ ಬಿಡ್ಸೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ ರೈತರು. ಆ ಲೆವೆಲ್ಗೆ ಬಿಡ್ತಾ ಇದ್ದಾವೆ, ಯಾಕೆಂದ್ರೆ ನಾವು ಯಾವುದೇ ಬೆಳೆಯೂ ಆದಷ್ಟು ಅಂತರ ಜಾಸ್ತಿ ಕೊಡಬೇಕು. ಒತ್ತ ಕೊಟ್ಟಷ್ಟು ನಮ್ಗೆ ಇಳುವರಿ ಕಮ್ಮಿ ಆಗ್ತದೆ. ಪ್ರತಿಯೊಂದು ಬೆಳೆ ಆಗ್ಬೋದು, ಹೂವು ಆಗ್ಬೋದು, ತರಕಾರಿ ಆಗ್ಬೋದು, ಭತ್ತನೂ ಆಗ್ಬೋದು, ನಾಟಿ ರಾಗಿನೂ ಆಗ್ಬೋದು, ಅಂತರ ಜಾಸ್ತಿ ಕೊಟ್ಟು ನಾವು ಬೆಳೆ ಮಾಡಬೇಕು. ಭೂಮಿ ಸಿದ್ಧತೆ ಹೆಂಗಿದೆ ಗೊತ್ತೆ ಸರ್? ನಾವು ಯಾವುದೇ ಭೂಮಿ ಸಿದ್ಧತೆ ಮಾಡ್ಕೋಬೇಕಾದ್ರೆ ಫಸ್ಟ್ ಚಂಬೆ ಇಲ್ಲ ಉರುಳಿ ಬಿತ್ತಾ ಇದೀವಿ. ಅದನ್ನು ರೋಟರ್ ಮಾಡಿಸಿ ಆಮೇಲೆ ವ್ಯವಸಾಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಪಕ್ಕದಲ್ಲಿ ಕೆರೆ ಇದೆ, ಕೆರೆಯಿಂದ ಗೋಡ್ ಹೊಡ್ಕೋತೀವಿ. ಆಮೇಲೆ ಗೊಬ್ಬರ ಇದೆ ನಮ್ಮಲ್ಲಿ, ಯಾಕೆಂದ್ರೆ ಮೇಕೆಗಳಿವೆ, ಎಮ್ಮೆ ಇವೆ, ಎತ್ತಿವೆ, ಅದ್ರ ಜೊತೆ ಮಣ್ಣು ಮಿಕ್ಸ್ ಮಾಡಿ ಬುಡಕ್ಕೆ ಸುರಿತಾ ಇದ್ದೀವಿ ನಾವು ಗೊಬ್ಬರಗಳನ್ನು. ಮುಂಚೆನೆ ಹಾಕಿರ್ತೀರಿ ಈ ಕಡ್ಡಿ ನೆಡಕ್ಕಿಂತ ಮುಂಚೆನೆ? ಹೂ ಫಸ್ಟು ಭೂಮಿಗೆ ರೋಟರ್ವೇಟ್ ಮಾಡಿರ್ತೀವಿ, ಇಲ್ಲ ಕಡ್ಡಿ ನೆಟ್ಟಾದ್ಮೇಲೆ ಮುರಿಗೆ ಸುರಿಸ್ತಾ ಇದ್ದೀನಿ ಕೆಲವೆಲ್ಲ. ಈಗ ಒಂದು ಬೆಳೆ ಆದ್ಮೇಲೆ ಎಷ್ಟು ದಿನ ಅದನ್ನ ಹಂಗೆ ಬೀಳ್ಬಿಡ್ತೀರಿ? ಕನಿಷ್ಠ ಈಗ ಒಂದು ಬೆಳೆ ಮಾಡಿದ್ರೆ ನಾನು 3-4 ತಿಂಗಳಿಗೆ ಗ್ಯಾಪ್ ಬಿಡ್ತೀನಿ. ಯಾಕೆ ಅಂದ್ರೆ ಅದರಲ್ಲಿ ಇದ್ರೆ ರೋಗಗಳೆಲ್ಲ ಹೋಗ್ಬೇಕು, ಅದಕ್ಕೆ ಯಾಪ್ ಬಿಡ್ತೀನಿ ಅಂದ್ರೆ ಭೂಮಿ ಖಾಲಿ ಬಿಡಲ್ಲ, ಹುರುಳಿನ ಚೆಂಬೆನ ಬಿತ್ಬಿಟ್ಟು ಒಂದು ಹಸಿರೆಲ್ಲ ಗೊಬ್ಬರ ಹಾಕ್ಬಿಟ್ಟು ಅದನ್ನ ಏನ ರೋಗ ಇದ್ರು ದ್ವಿದಳ ಧಾನ್ಯದಲ್ಲಿ ರೋಗ ಕಂಟ್ರೋಲ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಅದನ್ನ ಕಂಟ್ರೋಲ್ ಮಾಡಿಬಿಟ್ಟು ಮತ್ತೆ ಅದರಲ್ಲಿ ಹೊಸ ವ್ಯವಸಾಯ ಒಂದ್ಸಲ ಹೂ ಮಾಡಿದ್ರೆ ಆ ಭೂಮಿಗೆ ಬೆಳೆ ಚೇಂಜ್ ಮಾಡ್ತೀನಿ, ಬೆಳೆ ಪರಿವರ್ತನೆ. ಒಂದೇ ಬೆಳೆನ ಕಂಟಿನ್ಯೂ ಅದೇ ಭೂಮಿಯಲ್ಲಿ ಮಾಡಿದ್ರೆ ರೋಗ ಸ್ಪ್ರೆಡ್ ಆಗ್ತಾ ಇರ್ತದೆ. ಮಣ್ಣು ಪರೀಕ್ಷೆ ಮಾಡಿಸ್ತಾ ಇರ್ತೀರಾ? ಇಲ್ಲ ಸರ್, ನಾನು ಮಣ್ಣು ಪರೀಕ್ಷೆಗೆ ಹೋಗೋದೇ ಇಲ್ಲ. ಯಾಕೆಂದ್ರೆ ನನ್ನ ಮಣ್ಣನ್ನು ನಾನೇ ಪರೀಕ್ಷೆ ಮಾಡೋದೇನು, ವಿಜ್ಞಾನಿಗಳು ಪರೀಕ್ಷೆ ಮಾಡಬೇಕಾಗಿಲ್ಲ ನಮ್ಮ ಮಣ್ಣನ್ನು, ನಾವೇ ಪರೀಕ್ಷೆ ಮಾಡ್ಕೋಬಹುದು. ಹೇಗೆ ಹೇಗೆ ಅಂದ್ರೆ, ರೈತನ ಭೂಮಿಯಲ್ಲಿ ಇಲ್ಲಿ ಎರೆಹುಳ ಸ್ವತಃ ಇರ್ತವೆ, ಅದು ಭೂಮಿ ಅಲ್ಲ, ಅದುವರೆಗೂ ಒಂದು ಭೂಮಿ ಗರಿಷ್ಠವಾಗಿ ಭೂಮಿಯಲ್ಲಿ ಎರೆಹುಳುಗಳು ಯಥೇಚ್ಛವಾಗಿ ನಾವು ಮಾಡ್ಕೋಬೇಕು. ಅದು ಸ್ಪ್ರೆಡ್ ಎರೆಹುಳ ಸ್ವತಃ ಹೋಗ್ತಾ ಇದ್ದಾವೆ, ಅದೇ ಎರೆಹುಳ ಬರಬೇಕು ಅಂದ್ರೆ ನಾವು ಜಾಸ್ತಿ ಬೇರೆ ಹೊಲದ ಮಣ್ಣುಗಳು ಗೊಬ್ಬರಗಳ ತಂದಾಕ್ಬೇಕು. ಅದನ್ನ ನೀವು ಮಾಡ್ತಾ ಇರ್ತೀರಾ? ಅಲ್ಲ ಸರ್, ನಾವು ವರ್ಷ ಪೂರ್ತಿ ಎಲ್ಲ ಬೆಳೆ ಪೂರ್ತಿ ನಾವು ಬದಲಾಗಿ ಗೊಬ್ಬರ ಕಂಟಿನ್ಯೂ ಕೊಡ್ಲೇಬೇಕು ನಮ್ಮ ಭೂಮಿಗೆ. ಬರೀ ರಾಸಾಯನಿಕ ಕೊಟ್ಟಾಗ ನಮ್ಮ ಭೂಮಿ ಬೇಗ ಯಾಕೆ 2-3 ವರ್ಷದಲ್ಲಿ ಅದ ಸತ್ವ ಕಳ್ಕೊಬಿಡ್ತದೆ. ಯಾಕೆಂದ್ರೆ ನಾನು ಕನಿಷ್ಠ 1 ಕುಂಟೆಗೆ ಇಲ್ಲ ಅಂದ್ರೆ 4-5 ಗಾಡಿ ಗೊಬ್ಬರ ಹೊಡಿಲೇಬೇಕು, ಕೊಟ್ಟಿಗೆ ಗೊಬ್ಬರನ. ತರಕಾರಿ ಬೆಳೆಗೆ ಮತ್ತೆ ಹೂವಿನ ಬೆಳೆಗಳಿಗೆ ಈ ಒಂದು ಪೋಷಕಾಂಶಗಳ ನಿರ್ವಹಣೆ ಏನಿದೆ, ಮಣ್ಣಿಗೆ ಏನೇನು ಸೇರಿಸಬೇಕು, ಇದು ಬೇರೆ ಬೆಳೆಗಿಂತ ಭಿನ್ನವಾಗಿರುತ್ತೆ ಮತ್ತೆ ಹೆಚ್ಚಿರುತ್ತೆ. ಸರ್, ಅದು ಹೆಚ್ಚಿರುತ್ತೆ. ನಾನು ಅದಕ್ಕೆ ಹೇಳಿದ್ದು, ಯಾವುದೇ ತರಕಾರಿ ಬೆಳೆ ನಾನು ಮಾಡಬೇಕು ಅಂದರೆ ಫಸ್ಟು ನನ್ನ ಮಣ್ಣಲ್ಲಿ ಏನು ಸಮಸ್ಯೆ, ಈ ವರ್ಷ ಏನಾರ ಭೂಮಿಗೆ ಇದು ಬಂತ, ಹಸಿರೆಲ್ಲ ಗೊಬ್ಬರ ತರಿಸ್ತಾ ಎಲ್ಲ ಬೆಳೆಸ್ತಾ ರೆಡಿ ಮಾಡ್ಕೋತೀರಾ? ರೆಡಿ ಮಾಡಿ ರೋಟಿ ಓಡಿಸ್ತಾ, ಆಮೇಲೆ ಒಂದು 4 ಗೊಬ್ಬರ ತರಿಸ್ಬಿಡಿಸ್ತಾ, ಹೊಸ ಮಣ್ಣಾಗೆ ಕೆರೆಯದ ಗೋಡ್ ತರಿಸ್ಬಿಡಿಸ್ಬಿಟ್ಟು ಆದಮೇಲೆ ನಾಟಿ ಮಾಡಿಸೋದು. ಅದಕ್ಕೋಸ್ಕರನೇ ಬುಡಕ್ಕೋಸ್ಕರ ಗೊಬ್ಬರ ತರಿಸೋದು ನಾವು. ಯಾಕೆಂದ್ರೆ ಅಲ್ಲಿ ಆ ಭೂಮಿಲಿ ಸತ್ವ ಕಡಿಮೆ ಇತ್ತು ಅಂದ್ರೆ ಇದರಿಂದ ತಗೊಳ್ಳಿ. ಯಾಕೆ ಈಗ ಸಸಿ ನಾಟಿ ಮಾಡಿದ್ರು ಗೊಬ್ಬರ ಕೊಡ್ಬೇಕಾದ್ರೆ ಕನಿಷ್ಠ 3-2 ತಿಂಗಳಿಗಾರ ಸದ್ರ ಪವರ್ ಸಿಗೋದು ನಮ್ಗೆ. ಯಾಕದಿನ ಏನು ಪವರ್ ಸಿಗಲ್ಲ, ಅದು ಅದು ಫಲ ಪಡೋದಕ್ಕಾರ ಅದ್ರ ಬೆಳೆ ಕರೆಕ್ಟ್ ಆಗಿರ್ಲಿ ಅಂದ್ಬಿಟ್ಟು ಒಂದು ಪ್ಲಾನ್ ಮಾಡ್ತಾ ಇದೀವಿ. ನೀವೇ ಹೇಳಿದಾಗೆ ಎಮ್ಮೆ ಸಾಕಿದ್ದೀರಿ, ಮೇಕೆ ಸಾಕಿದ್ದೀರಿ, ಅವುಗಳನ್ನ ಏನು ಕೋಳಿ ಸಾಕಣೆಯನ್ನು ಸಹ ಮಾಡ್ತಾ ಇದ್ದೀರಿ, ಅವುಗಳ ತ್ಯಾಜ್ಯ ಎಲ್ಲ? ಸರ್, ತ್ಯಾಜ್ಯ ಎಲ್ಲ ಜಮೀನಿಗೆ ಹೋಗ್ತಾ ಇದೆ. ಈ ಎಮ್ಮೆ ಸಾಕಾಣಿಕೆಯಿಂದ ನಾವು ಡೈರಿ ಇದ್ರೂ ಹಾಲಾಗ್ತಾ ಇಲ್ಲ. ನಮ್ದು ಮೇನ್ ಪಾಯಿಂಟ್ ಬೆಣ್ಣೆ, ಮಜ್ಜೆ ಸೆಲ್ಬಿ ಬೆಣ್ಣೆ ಮಾಡ್ತಾ ಇದೀವಿ. ಕನಿಷ್ಠ 1 ದಿನಕ್ಕೆ ಇಲ್ಲ ಅಂದ್ರೆ 150 ರೂಪಾಯಿ ಬೆಣ್ಣೆ ಸಿಗುತ್ತೆ ಮನೇಲಿ. ಮಾರಾಟ ಮಾಡ್ತೀರಿ? ಇಲ್ಲ, ಮಾರಾಟ ಇಲ್ಲ, ಮನೆಗೆ ಬಂದು ತಗೋಗ್ತಾರೆ. ಅದಕ್ಕೆಲ್ಲ ಆರ್ಡರ್ ಇರ್ತದೆ ಫಸ್ಟೇ. ಈ ನಾವಿನ ಬೆಣ್ಣೆ ಸಿಗ್ಬೇಕು ಮೊದಲೇ ಬಂದು ಹೇಳ್ಬಿಟ್ಟು ಹೋಗಿರ್ತಾ ಇರ್ತಾರೆ. ಏನಿದೆ ಅಂದ್ರೆ, ನಮ್ಮ ಕ್ವಾಲಿಟಿ ಚೆನ್ನಾಗಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಯಾರು ಯಾವುದು ಕೊಂಡಲ್ಲ. ಬೆಣ್ಣೆ ಸಿಗುತ್ತೆ, ಬೆಣ್ಣೆ ಇದರಿಂದ ಈಗ ಮೇಕೆ ಸಾಕ್ತೀವಿ ಆದಷ್ಟು ಆದಾಯ ಆಗುತ್ತೆ, ಇಲ್ಲ ಹಬ್ಬ ಹರಿದಿನಗಳಿಗೆ ಕಟಾವು ಮಾಡ್ತಾ ಇರ್ತೀವಿ. ಕೋಳಿಯಿಂದ ಮೊಟ್ಟೆ ಬರುತ್ತೆ, ಮೊಟ್ಟೆನ ಹಬ್ಬಕ್ಕೆ ಹರಿದಿನಕ್ಕೆ ಅದೇ ಕೋಳಿ ನಾವೇನು ಯಥೇಚ್ಛವಾಗ್ತಿಲ್ಲ, ಒಂದು 10 ಕೋಳಿ ಇರಲಿ. ಯಾಕೆ ರೈತನ ಮನೆ ಆದ್ಮೇಲೆ ಕೋಳಿ, ಎಮ್ಮೆ, ದನ, ಆಡು, ಕುರಿ. ಆಮೇಲೆ ನಮ್ದು ಇನ್ನೊಂದ್ರೆ ಆಧುನಿಕ ಬೇಸಾಯ ಆದ್ರೆ ಸಾಂಪ್ರದಾಯಿಕ ಬೇಸಾಯ. ಆಧುನಿಕದಲ್ಲಿ ಸಾಂಪ್ರದಾಯಿಕ, ನಾನು ಜಾಸ್ತಿ ಟ್ರ್ಯಾಕ್ಟರ್ಗೆ ಒತ್ತು ಕೊಡಲ್ಲ, ಎಲ್ಲ ಎತ್ತಿನಲ್ಲಿ ಉಡ್ಮೆ ಮಾಡೋದು. ಎತ್ತಿದ್ಯಾ ಮನೆಯಲ್ಲಿ? ಎತ್ತು ಕಂಪಲ್ಸರಿ ಇರ್ಲೇಬೇಕು ಸರ್. ಅದು ಏನೇ ಆದ್ರೂ 1 ವರ್ಷ ಪೂರ್ತಿ, ಯಾಕೆ ಅಂದ್ರೆ ಇನ್ನೊಬ್ಬರ ಹತ್ರ ಮುರಿ ಹೊಡಿಬೇಕಾದ್ರೆ ಬೆಳೆ ಬೆಳಿಬೇಕಾದ್ರೆ ಎತ್ತು ಒಂದ್ ಜೊತೆ ಕಂಪಲ್ಸರಿ ಇಟ್ಟೇ ಇರ್ತೇವೆ. ಎತ್ತು ಬೇಕೇ ಬೇಕು ನಮ್ಗೆ. ಎತ್ತಿಲ್ಲ ಟ್ರ್ಯಾಕ್ಟರ್ ಇಲ್ದರೂ ಪರವಾಗಿಲ್ಲ, ಟಿಲ್ಲರ್ ಇಲ್ದರೂ ಪರವಾಗಿಲ್ಲ, ಎತ್ತಿರ್ಬೇಕು. ಯಾಕೆಂದ್ರೆ ನಾನು ಎಂತ ಭೂಮಿನೂ ಸುದ್ದ ರೈತರಿಗೆ ಅಂದ್ರೆ ಎತ್ತಿಲ್ಲ ಅಂದ್ರೆ ಕೈಲಿ ವ್ಯವಸಾಯ ಮಾಡ್ತಾ ಅವರೇ ಓದ್ಕೊಂಡು ಹೇಗ್ಲಿಗಳ ಅಣ್ಣ ತಂಗಿ ಎಲ್ಲ ಏನಾಗಿದ್ರೆ ಅಣ್ಣ ತಮ್ಮ ಎಲ್ಲ ಸೇರ್ಕೊಂಡು ಜಮೀನು ಇಲ್ಲ ಅಂದಾಗ ಕುಂಟೆ ಹೊಡಿಬೇಕಾದ್ರೆ ಆ ಕಡೆ ಗೊಬ್ಬರ ಕಟ್ಕತ್ತಾರೆ ಹೇಳ್ತಾರೆ. ಎತ್ತಿತ್ತು ಅಂದ್ರೆ ಕರೆಕ್ಟ್ ಶಿಸ್ತ ಕಳಿಸಿದ್ರೆ ಅದೇ ಶಿಸ್ತಕ್ಕೆ ಹೋಗುತ್ತೆ ಅದರಲ್ಲಿ. ಎತ್ತಿರೋ ಯಾಕೆ ರೈತ ಆದ್ಮೇಲೆ ಎತ್ತು ಇರಲೇಬೇಕು ಅವ್ರ ಭೂಮಿಯಲ್ಲಿ ಜಮೀನಿಗೆ. ಇನ್ನು ನೀವೇ ಹೇಳಿದ ಹಾಗೆ 3 ಭಾಗ ಮಾಡಿಕೊಂಡ್ರಿ, ಅದರಲ್ಲಿ 2 ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಭತ್ತದ ಬೆಳೆಗೆ ಸಂಬಂಧಪಟ್ಟ ಹಾಗೆ ಏನು ನಿಮ್ಮ ಅನುಭವ, ಯಾವ ತಳಿಗಳನ್ನು ನೀವು ಬೆಳೆದಿದ್ದೀರಿ, ಏನು ಇಳುವರಿ ಬಂತು, ಅದಕ್ಕೆ ಹೇಗೆ ಮಾರುಕಟ್ಟೆ ಇದೆ? ಸರ್, ರೈತ ಈಗ ಏನು ಮಾಡ್ತೀವಿ ನಾವುಗಳು ಅಂದರೆ, ಬರೀ ಕೃಷಿ ಮಾಡಿದ್ರೆ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಕೃಷಿ ಮಾಡಿದ್ರೆ ಬರೀ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ನಿಮ್ಮ ಪ್ರಕಾರ ಭತ್ತ ರಾಗಿ ಮಾಡ್ಕೊಂಡ್ರೆ ಅವತ್ತು ಜೀವನ ಮಾಡ್ಬೋದು, ಅಷ್ಟು ಬಿಟ್ಟರೆ ಇನ್ನೂ ಯಾವ ಜೀವನ ಮಾಡೋದು ಕಷ್ಟ. ಅವನು ಏನು ಬೆಳಿಬೋದು ಅಂದರೆ, ಇವತ್ತು 1 ಎಕರೆ ಭತ್ತ ಬೆಳೆದ್ರೆ ಅವ್ರ ಮನೇಲಿ ಎತ್ತಿಲ್ಲ ಏನಿಲ್ಲ, ಟ್ರ್ಯಾಕ್ಟರ್ ಆಧುನಿಕ ಪ್ರಕಾರ ಮಾಡ್ತಾ ಹೋದಾಗ ಅವ್ನು ಉಳಿ ಆದಾಯ ಭಾಳ ಕಡಿಮೆ ಆಗ್ತದೆ. ಇವತ್ತು ಒಬ್ಬ ರೈತ 1 ತಿಂಗಳಿಗೆ 20,000 ಸಂಪಾದನೆ ಮಾಡ್ತಾವ್ರೆ ಅಂದರೆ, ಕನಿಷ್ಠ ನನಗೆ 1 ದಿನಕ್ಕೆ ಒಬ್ಬ ರೈತ 1,000 ರೂಪಾಯಿ ಸಂಪಾದನೆ ಮಾಡೋ ಕೆಪಾಸಿಟಿ ಬರಬೇಕು. 1 ದಿನಕ್ಕೆ 1,000 ರೂಪಾಯಿ ಸಂಪಾದನೆ ಮಾಡೋ ಕೆಪಾಸಿಟಿ ಬಂತು ಅಂದರೆ, 1.5 ಲಕ್ಷ ಖರ್ಚು ಕಳೆದ್ರೂ 1.5 ಲಕ್ಷ ಉಳಿತಾಯ ಆದಾಯ ಆಗಬೇಕು ಅವನಿಗೆ 1 ವರ್ಷದಲ್ಲಿ. ನಮ್ಮ ಅನಿಸಿಕೆ ಪ್ರಕಾರ ಅಷ್ಟು ಮಾಡ್ಕೋಬೇಕು. ಈಗ ನಾವು ಭತ್ತ ಬರೀ ಭತ್ತ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ, ರಾಸುಗಳು ಮೇವಿಗೆ ಇಂಪಾರ್ಟೆಂಟು, ಊಟಕ್ಕೋಸ್ಕರ ಭತ್ತರಾಗಿ ಮಾಡ್ತಾ ಇದ್ದೀವಿ ನಾವು. ಆದಾಯಕ್ಕೋಸ್ಕರ ಭತ್ತರಾಗಿ ಮಾಡೋದು ಭಾಳ ಕಷ್ಟ ಆಗ್ತಾ ಇದೆ. ಆದಾಯಕ್ಕೋಸ್ಕರ ಭತ್ತರಾಗಿ ಹೋಗೋದ್ರಿಂದ ಮರ ಬೇಸಾಯ ಬೆಟ್ರು ನಮಗೆ. ಯಾವ್ದಾರ ಆಗಲಿ ದೀರ್ಘಾವಧಿ ಮರ ಮಾಡ್ಬೋದು, ತೆಂಗಾಗ್ಬೋದು, ಆಮೇಲೆ ಮಾವಾಗ್ಬೋದು. ನಿಮ್ಮ ಊಟಕ್ಕೆ ಬೇಕಾದ ನೀವು ಬೆಳ್ಕೋತಾ? ಊಟಕ್ಕೆ ಬೇಕಾದ ಮಾರಿ ಬೇರೆ ಮಾರಾಟನ ಮಾಡ್ತೇವೆ, ನಮಗೆ ಊಟಕ್ಕೆ ಅಷ್ಟು ಬೇಕಾಗಲ್ಲ. ಈಗ ಭತ್ತದಲ್ಲಿ ನಾವು ಒಂದು BR ಭತ್ತ ಬೆಳಿತಾ ಇದ್ದೋ ಫಸ್ಟ್ ಹುಲ್ಗೆ, ಅದು ಬಂದರೆ MTU 1,001 ಮಾಡ್ತಾ ಇದ್ದೋ, ಮಂಡ್ಯ ಸೋನ 1, ಮಂಡ್ಯ ಸೋನ 2 ಮಾಡ್ದೋ. ಎಷ್ಟು ಇಳುವರಿ ಬಂತು ಸರ್? ಅದರಲ್ಲಿ ನನಗೆ ಮಂಡ್ಯ ಸೋನ ಒಂದು ಸ್ವಲ್ಪ ಎಫೆಕ್ಟ್ ಆಯಿತು. ಈ BR ಅಲ್ಲಿ ಇಳುವರಿ ಕಡಿಮೆ ಆಗ್ತದೆ, 23-24 ಕ್ವಿಂಟಲ್ ಆಗ್ತದೆ. ಅದರಲ್ಲಿ ನನಗೆ ಮೇವು ಚೆನ್ನಾಗಿ ಸಿಗ್ತಾ ಇದೆ. ಮೇವಿನ ದೃಷ್ಟಿಯಿಂದ ನಾನು ಯಥೇಚ್ಛವಾದ ಎತ್ತರ ತಳಿಗಳನ್ನ ಆಯ್ಕೆ ಮಾಡ್ಕೊತಾ ಇದ್ದೀನಿ ವಿತ್ತ. ನನಗೆ ಇಳುವರಿ ದೃಷ್ಟಿಗೆ ಹೋದಾಗ ಸಾವಿರದೊಂದು ಆಯ್ಕೆ ಮಾಡಿದಾಗ ಅಲ್ಲಿ ಮೇವು ಕಡಿಮೆ ಆಗ್ತಾ ಇದೆ ನನಗೆ. ಅದರಿಂದ ಭತ್ತ ಮಾಡೋದು ರಾಗಿ ಇಳುವರಿ ಎಷ್ಟು ಬಂದಿತ್ತು? 1,130 ಕ್ವಿಂಟಲ್ ಬಸ್ ಸರ್ ನನಗೊಂದು ಎಕರೆಗೆ. ಅಲ್ಲ ಅಲ್ಲೂ ಏನಾದರೂ ಇಳುವರಿ ಬರ್ತದೆ ಇಳುವರಿ ಬಂದ್ರೂ ನಮಗೆ ಮೇವು ಕಡಿಮೆ ಆಯಿತು. ಈ ಬಿ ಆರ್ ಅಲ್ಲಿ ಇಳುವರಿ ಕಮ್ಮಿ ಆಗ್ತದೆ, ಮೇವು ಸಿಗ್ತದೆ. ಮಾರ್ಕೆಟಿಂಗ್ ಎರಡು ಒಂದೇ ರೇಟು. ಯಾವ್ದಾರ ಕೊಡೋ ನಾವು ಕೊಡೋದು, ಈಗ ಲೆಬಿ ಕೊಡ್ತಾ ಇದ್ದ ಸರ್ಕಾರಕ್ಕೆ ಯಾವ್ದು ಕೊಟ್ಟರು 1,750 ರೂಪಾಯಿ ಫಿಕ್ಸ್. ಅಂದ್ರೆ ನಿಮ್ಮ ಗಮನ ಇರೋದು ಮೇವು ಆಗಬೇಕು, ಆ ಥರದ ನೀವು ಬೆಳೀತಾ ಇದ್ದೀರಾ. ಅದಕ್ಕಿಂತ ಈ ರಾಗಿ ಬೆಟರ್ ಅನ್ನಿಸ್ ಕಾಣಿಸ್ತದೆ ನನಗೆ, ಯಾಕೆಂದ್ರೆ ಖರ್ಚು ಕಡಿಮೆ. ಕುಂಟಾಲ್ಗೆ ಆರಾಮಾಗಿ 2,000 ರೂಪಾಯಿ. ನಮ್ಮ ನೀರಾವರಿ ಮಾಡಿಸ್ಕೊಂಡಿದ್ದೀರಲ್ಲ, ಹಂಗಾಗಿ ಭತ್ತ ಬೆಳೆ ಇಲ್ಲ ಸರ್. ಭತ್ತಕ್ಕೆ ನೀರಾವರಿಗೆ ಏನು ಭತ್ತ ಮಾಡಿಲ್ಲ ನಾನು, ಜೋಬುಲ್ ಭೂಮಿಗೆ ಮಾತ್ರ ಭತ್ತ ಮಾಡಿದ್ದು. ನೀರಾವರಿ ಭತ್ತ ಬೆಳೆದ ರೈತ ನಿಜವಾಗ್ಲೂ ಸುಟ್ಟೋಗ್ತಾನೆ. ಬೇರೆ ಬೆಳೆ ಅಷ್ಟು ನೀರು ಹಾಕ್ಬಿಟ್ಟು ಭತ್ತ ಬೆಳೆದ ರೈತ ಅಂದ್ರೆ ಡ್ರೈಲ್ಯಾಂಡ್ ಅಲ್ಲಿ ಅವನು ಬಹಳ ಸುಟ್ಟು ಹೋಗ್ಬಿಡ್ತಾನೆ ಭತ್ತ. ಭತ್ತ ಎಲ್ಲಿ ಬೆಳೀತಾ ಇದ್ದಾರೆ? ನನ್ನ ಜೋಬುಲ್ ಭೂಮಿ, ನನ್ನ ಭೂಮಿಲಿ ಹೆಚ್ಚಾದ ನೀರು ಅಲ್ಲಿ ಜೋಬುಲ್ ಆಗಿರ್ತದೆ. ಯಾಕೆಂದ್ರೆ 1 ತಿಂಗಳು ನೀರು ಇಲ್ದರೂ ಅದು ತಡೆಯಂತ ಭೂಮಿಗೆ ಮಾತ್ರ ಭತ್ತ ಮಾಡಿಸಿದ್ದೀನಿ ನಾನು. ಯಾಕೆಂದ್ರೆ ಇವಾಗ ಏನಿದೆ, ನಮ್ಮ ಕೆ ಆರ್ ಎಸ್ ಅಲ್ಲಿ ನೀರು ಹರಿಸ್ತಾರೆ ಅಂದ್ಬಿಟ್ಟು ಜನ ಕಂಟಿನ್ಯೂ ಬೇಕು. ಭತ್ತಕ್ಕೇನಿಲ್ಲ, ಎಂಟು ನಾನು ಏರೋಬಿಕ್ ಭತ್ತ ಮಾಡಿ ಪ್ರತ್ಯಕ್ಷತೆ ಮಾಡಿದ್ದೀನಿ, ಸಾಲ ಭತ್ತ ಮಾಡಿ ಸರ್ಕಾರದಿಂದ ಪ್ರೋತ್ಸಾಹನ ತಗೊಂಡಿದ್ದೀನಿ ಅದರಲ್ಲಿ. ಈಗ ನಿಮಗೆ ಪ್ರಶಸ್ತಿಗಳು ಬಂದಿದೆ ಸುಮಾರು, ತೋಟಗಾರಿಕೆ ಇಲಾಖೆಯಿಂದ ನಿಮ್ಮ ಶ್ರೀಮತಿಯವ್ರಿಗೆ ಬಂದಿದೆ, ನಿಮಗೆ ಕೃಷಿ ಇಲಾಖೆಯಿಂದ ಬಂದಿದೆ, ಕೃಷಿ ವಿಶ್ವವಿದ್ಯಾಲಯದಿಂದ ಬಂದಿದೆ. ಹೇಳಿ, ಯಾವ ಕಾರಣಕ್ಕೆ ಹುಡುಕೊಂಡು ಹೋಗಿ ಯಾವ್ದನ್ನ ತಗೊಳ್ಳ ಸರ್? ಹಂಗಲ್ಲ, ಯಾವ ಕಾರಣಕ್ಕೆ ಬಂದಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ನನ್ನ ಪ್ರಶಸ್ತಿ ಬಂದಿದ್ದು ಅಂದ್ರೆ ಸಣ್ಣ ಹಿಡುವಳಿದಾರದಲ್ಲಿ ಪದವೀಧರ ಆಗಿ ಗಂಡ ಹೆಂಡತಿ ಇಬ್ಬರು ವ್ಯವಸಾಯ ಮಾಡ್ಕೊಂಡು ಅಪ್ಪ ಅಮ್ಮನ ಜೊತೆ ಸೇರ್ಕೊಂಡು ಚಿಕ್ಕ ಹಿಡುವಳಿಲಿ ರೈತ ಬದುಕ್ಬೋದು ಅನ್ನೋದಕ್ಕೆ ಒಂದು ಸಾಧನೆ ಮಾಡಿಕೊಟ್ಟಿದ್ದಾರೆ. ಇವನ್ನ ನನಗಿನ್ನೂ ಉತ್ತಮವಾದ ರೈತರು ಬೆಳೀತಾ ಇದ್ದಾರೆ, ಅವ್ರಿಗೆ ಪ್ರಶಸ್ತಿ ಕೊಟ್ಟಿಲ್ಲ ಅಂತಲ್ಲ. ಸಣ್ಣ ಸಣ್ಣ ಹಿಡುವಳಿಲಿ ಅವರೇ ಕಟ್ಟಿ ಅವರೇ ನೇರ ಮಾರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆ ಒಬ್ಬ ಪದವೀಧರ ಬಂದು ಹಳ್ಳಿಗೆ ಸೇರ್ಕೊಂಡು ವ್ಯವಸಾಯ ಮಾಡ್ತಾನೆ ಅಂದರೆ ಅದರ ಗುಣ ಏನು ನೋಡಿ ಅನ್ನೋದಕ್ಕೆ ಸುಮಾರು ಜನ ಬಂದು ಮಾರ್ಗದರ್ಶನ. ಈ ವರ್ಷದಲ್ಲಿ ನನಗೆ ನರಸಮ್ಮ ಮೆಣಸೇಗೌಡ ಕೃಷಿ ಪ್ರಶಸ್ತಿ ಪ್ರದಾನ ಮಾಡಿದರು. ಅದು ನನಗೆ ಯಾರೋ ಹೇಳ್ತಾ ಇದ್ರು, ಅಣ್ಣ ನಾವು ಅಪ್ಲಿಕೇಶನ್ ಹಾಕಿ ಸುಮಾರು ವರ್ಷ ಆಯಿತು ನಮಗೆ ಪ್ರಶಸ್ತಿ ಕೊಡಲಿಲ್ಲ ಅಂತ. ನಾನು ಏನು ಹಾಕಲಿಲ್ಲ, ಅವರೇ ಬಂದು ಸೆಲೆಕ್ಟ್ ಮಾಡಿ ನನಗೆ ಪ್ರಶಸ್ತಿ ಕೊಡ. ಅದೇ ಏನು ಏನಿರ್ಬೋದು ಅಂತ ನಿಮಗೆ ಅನ್ಸುತ್ತೆ? ಅಲ್ಲ, ನನಗೆ ಏನಿರ್ಬೋದು ಅಂತ ಅನ್ಸುತ್ತೆ, ಅದೇ ಅವರು ಏನು ಮಾಡಿದ್ರು, ಈಗ ಹೆಂಗೆ ಸಣ್ಣ ಹಿಡುವಳಿದಾರೆ ರೈತ ಬೆಳೀತಾ ಇದ್ದಾನೆ. ಅದು ಯಾರೋ ನನಗೂ ಗೊತ್ತಿಲ್ಲ, ಆ ಪ್ರಶಸ್ತಿ ನನಗೆ ಬರ್ತದೆ ಅಂತೂ ಗೊತ್ತಿಲ್ಲ, ಅದು ಫಿಲ್ಡ್ ಆಗಿಕೊಂಡು ಗೊತ್ತಿಲ್ಲ, ಪ್ರಶಸ್ತಿ ಅಮೌಂಟ್ ಏನು ಅಂತೂ ಗೊತ್ತಿಲ್ಲ ನನಗೆ. ಫಸ್ಟ್ 15,000 ಕೊಟ್ಟಿರಂತೆ, ಈ ವರ್ಷ 25,000 ಕೊಟ್ಟಿದ್ದಾರೆ ನನಗೆ, ಅಮೌಂಟ್ ಜಾಸ್ತಿ ಅಮೌಂಟ್ ಕೊಟ್ಟಿದ್ದಾರೆ. ಇರಲಿ, ನಿಮಗೆ ಪ್ರಶಸ್ತಿ ಬಂದಿರೋದಕ್ಕಾಗಿ ಅಭಿನಂದನೆಗಳನ್ನು ನಾವು ಹೇಳ್ತಾ ಇದ್ದೀವಿ ಎಲ್ಲ ರೈತರ ಪರವಾಗಿ. ರಾಜೇಗೌಡರ ಇಷ್ಟೆಲ್ಲ ಒಂದು ರೀತಿ ಸಾಹಸಮಯ ಬದುಕೇ ನಿಮ್ಮದು. ಹೌದು ಸರ್, ಸಾಹಸಮಯ ಬದುಕು ಅಂದರೆ ನನಗೆ ಇನ್ನೊಂದೇನಂದರೆ ಪಟ್ಟಣ ಜೀವನಕ್ಕಿಂತ ಹಳ್ಳಿ ಜೀವನ ಒಳ್ಳೆಯದು. ಹಳ್ಳಿ ಜೀವನದಲ್ಲಿ ಅತ್ತಷ್ಟು ಖರ್ಚು ಕಡಿಮೆ ಮಾಡ್ಕೊಂಡು ವ್ಯವಸಾಯನ ವಿಂಗಡಣೆ ಮಾಡಿಕೊಂಡು ಆಳುಗಳ ಮೇಲೆ ನೆಮ್ಕಡ್ದೇ ಮನೆ ಮಂದಿಯೆಲ್ಲ ಆದಷ್ಟು ಸಿಂಪಲಾಗಿ ವ್ಯವಸಾಯ ಮಾಡ್ಕೊಂಡು ಹೋದರೆ ರೈತ ಸುಖವಾಗಿ ಬದುಕ್ಬೋದು. ಏಕೆಂದರೆ ನಮ್ದೇನಂದರೆ ಇವತ್ತಲ್ಲಿ ದುಂದು ವೆಚ್ಚ, ಮದುವೆ ಆಗ್ಬೋದು, ಹಬ್ಬಗಳಾಗ್ಬೋದು, ರೈತರು ಏನೇ ಆಗಲಿ ಬಿಡೋ, ಒಂದು 20,000 ಅಲ್ಲ ಅನ್ನಲ್ಲ, 100,000 ರೂಪಾಯಿ ಖರ್ಚು ಮಾಡಿಬಿಡ್ತಾರೆ. ವ್ಯವಸಾಯಕ್ಕೂ ಆಗಿ 100,000 ರೂಪಾಯಿ ಖರ್ಚು ಮಾಡಿಬಿಡ್ತಾರೆ. 1 ಎಕರೆ ಟೊಮಾಟೋ ಮಾಡಬೇಕಂದ್ರೆ 80,000 ಮಾಡಿಬಿಡ್ತಾರೆ. 2-3 ಬ್ಯಾಚ್ ಕೈ ಕೊಡ್ತು ಅಂದರೆ ಅದು ಸುಟ್ಕೊಂಡು ಅವನ ಕೈ ಅಂತೆ. ಆದಷ್ಟು ಕಡಿಮೆ ಇಳುವರಿಯಿಂದ ಒಳ್ಳೆ ಆದಾಯ ಪಡೆಯೋಕೆ ಇಷ್ಟಪಡ್ತದೆ. ಎಕ್ರಾನ್ ಗಟ್ಟಲೆ ಒಬ್ಬರು 10 ಕ್ವಿಂಟೆ ಮಾಡ್ಕೊಂಡು ವಿಸ್ತೀರ್ಣ ಚಿಕ್ಕದಾಗಿ ಮಾಡ್ಕೊಂಡು ಚಕ್ಕಂದವಾಗಿ ಆದಷ್ಟು ವೇರ ಪ್ರಗತಿಪರ ರೈತರಿಂದ ತಿಳ್ಕೊಳ್ಳಿ, ಏನಿದೆ ಆದಾಯ, ಯಾವ ಸೀಸನಲ್ಲಿ ಏನು ಮಾಡ್ಕೋಬೇಕು. ಫಸ್ಟು ನಾವು ವ್ಯವಸಾಯ ಮಾಡಬೇಕಾದ್ರೆ ಕಾಲಗಣನೆ ತಗೋಬೋದು ಸರ್, ಯಾವ ಟೈಮಲ್ಲಿ ಏನು ರೈಟ್ ಆಗ್ಬೋದು, ಅದು ಇಂಪಾರ್ಟೆಂಟ್ ರೈತನಿಗೆ. ವ್ಯವಸಾಯ ಮಾಡಬೇಕಂದ್ರೆ ಯಾವ ಟೈಮಲ್ಲಿ ಏನು ಬೆಳಿಬೋದು, ಯಾವ ಟೈಮಲ್ಲಿ ರೈಟ್ ರೈತನಿಗೆ ಸಿಗುತ್ತೆ. ಏಕೆಂದರೆ ನಾವು ಇವತ್ತು ರೈತಗೆ ರೈತನೇ ಕಾಂಪಿಟೇಷನ್, ಬೇರೆ ಯಾರೂ ಅಲ್ಲ. ಯಥೇಚ್ಛವಾಗಿ ರೈತನಿಗೆ ರೈತನೇ ಕಾಂಪಿಟೇಷನ್, ಬೇರೆ ಯಾರೂ ಅಲ್ಲ. ಮಾಲು ಯಥೇಚ್ಛವಾಗಿದ್ದಾಗ ಬೀದಿಗೆ ಸುರಿತೀವಿ, ಮಾಲು ಕಡಿಮೆ ಇದ್ದಾಗ ಅವತ್ತು ಬೆಳೆ ಓಡಾಡ್ತೀವಿ. ಅದನ್ನು ವರ್ಷ ಪೂರ್ತಿ ನಾವು ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ಕೋಬೇಕು ಫಸ್ಟು, ಮುಂಚೆ ಒಂದು ಪ್ಲ್ಯಾನ್ ಮಾಡಬೇಕು. ಈಗ ಇನ್ನೊಂದು ವಿಚಾರ ಮುಖ್ಯವಾಗಿ ನಿಮ್ಮ ವಿಷಯದಲ್ಲಿ ನಾವು ಗಮನಿಸಬೇಕಾಗಿರೋದು, ಕುಟುಂಬದ ಕೃಷಿಯಾಗಿ ಇದು ನಡೀತಾ ಇದೆ. ಅಂದರೆ ಕುಟುಂಬದ ಸದಸ್ಯರೆಲ್ಲರೂ ಒಂದಲ್ಲ ಒಂದು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ರೈತನ ಮನೆ ಅಂದಮೇಲೆ 4 ಜನ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಗೇದರನೇ ಅದೊಂಥರ ಯಶಸ್ವಿಯಾದ ಕೃಷಿ ಆಗಕ್ಕೆ ಸಾಧ್ಯ. ಯಾರು ಒಬ್ಬ ಗೈತ ಅದು 4 ಜನ ತಿರುಗಾಡಿದ್ರೆ ಅದು ಕೃಷಿ ಅಭಿವೃದ್ಧಿ ಆಗಿ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಏನು ಮಾಡ್ತಾರೆ, ತಾಯಿ ಏನು ಮಾಡ್ತಾರೆ, ನಿಮ್ಮ ಮಡದಿ ಏನು ಮಾಡ್ತಾರೆ? ಸರ್, ನಮ್ಮ ತಂದೆಯವರು ನಾವು ಬೆಳೆದನ್ನು ಮಾರಾಟಕ್ಕೆ ತಗೋಗ್ತಾರೆ, ನಾನು ವ್ಯವಸಾಯ ಮಾಡ್ತೇನೆ. ನಮ್ಮ ಮಿಸ್ಸಸ್ ಅದ್ರ ಕಂಟಿನ್ಯೂ ಎಲ್ಲ ಕಳೆ ತೆಗೆಯೋದೆಲ್ಲ ಅವ್ರು ಮಾಡ್ತಾರೆ. ನಮ್ಮ ತಾಯಿ ಮೇಕೆ ಇದೆ, ಎಮ್ಮೆ ಇದೆ, ಮೇಯಿಸ್ಕೊಂಡು ಅವರು ವ್ಯವಸಾಯಕ್ಕೆ ಬರ್ತಾರೆ. 4 ಜನ ದುಡಿತಾರೆ ನಮ್ಮ ಮನೇಲಿ, ಯಾರೂ ಸುಮ್ಮನೆ ಕುಂಡ್ಕೊಳ್ಳಲ್ಲ. ಅದು ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಅಂದರೆ ರಾತ್ರಿ 9 ಗಂಟೆಗೆ ದುಡಿಮೆ ಮಾಡ್ತಾರೆ. ಹೇಗೆ ಅಂದರೆ, ನಾವು ಬೆಳೆದು ಹೂವನ್ನು ನಾವೇ ಕಟ್ಟಬೇಕಲ್ಲ, 6 ಗಂಟೆಯಿಂದ 9 ವರೆಗೆ ನೈಟು ಕೆಲಸ ಮಾಡ್ತಾರೆ. ಆ ನಮಗೆ ನಮ್ಮ ತಂದೆ ಹೇಳ್ತಾ ಇರ್ತಾರೆ, ನಾವು ಒಂದಿನಕ್ಕೆ ಕೂಲಿ ಲೆಕ್ಕ ಮಾಡ್ಕೊಂಡ್ರೆ 1,100 ರೂಪಾಯಿ ದುಡಿಬೇಕು. 300 ರೂಪಾಯಿ ಕೂಲಿ ಹಾಕಬೇಕು ಒಂದಿನಕ್ಕೆ, ಎಣ್ಣೆ ಹಾಳಾಗ್ಬೋದು, ಗಂಡಾಳ ಹಾಬೋದು. 300 ರೂಪಾಯಿ ಕೂಲಿ ಹಾಕೊಂಡ್ರೆ 1,100 ರೂಪಾಯಿ ಆಗುತ್ತೆ. 1,000 ರೂಪಾಯಿ ದುಡಿಯೋಕೆ ಕಷ್ಟ ಆಗ್ತಾ ಇದೆ ಜೀವನ ಅಂತ. ಬೇರೆ ಕಡೆ ದುಡಿದ್ರೆ ಈಗ ನಾವು ಬೇರೆಯವ್ರ ಮನೆ ಕೂಲಿಗೆ ಹೋಗಲ್ಲ, ನಮ್ಮ ಮನೆ ಬದುಕು ನಾವು ಮಾಡಿದಾಗ ಏನಂತಾರೆ, ಚೆನ್ನಾಗಿ ಬದುಕ್ತಾರೆ ಅಂತಾರೆ. ಆದ್ರೆ ನಾವು ನಮಗೆ ಕೂಲಿ ಲೆಕ್ಕ ಮಾಡ್ಕೊಂಡಾಗ ಅದು ಕಡಿಮೆ ಅನಿಸುತ್ತೆ ನಮಗೆ. ನಾಲ್ಕು ಜನಕ್ಕೆ 300 ರೂಪಾಯಿ ಕೂಲಿ ಅಂದ್ರೆ 1,800 ರೂಪಾಯಿ ಆಯ್ತು. 1,800 ರೂಪಾಯಿ ಅಂದ್ರೆ 36,000 ರೂಪಾಯಿ ಆಯ್ತು ಒಂದು ತಿಂಗಳ ಸಂಪಾದನೆ. ಅದು ನನ್ನ ಅಭಿಪ್ರಾಯ. ಬರೀ 300 ರೂಪಾಯಿ ಕಡಿಮೆ ಕೂಲಿ. ಇವತ್ತೆಲ್ಲ 500-600 ರೂಪಾಯಿ ಸಂಪಾದನೆ ಮಾಡ್ತಾರೆ ಸಿಟಿಲಿ. ಕಡಿಮೆ ಅಂದ್ರೆ 200 ರೂಪಾಯಿ ಕಂಡ್ರೆ 800 ರೂಪಾಯಿ ಆಯ್ತು. ಆದ್ರೂ ನೆಮ್ಮದಿ ಇದೆ ಸರ್, ನೆಮ್ಮದಿ ಇದೆ, ಅಚ್ಚುಕಟ್ಟಾಗಿ ಊಟ ಮಾಡ್ಬೋದು, ನೆಮ್ಮದಿಯಾಗಿ ನಿದ್ದೆ ಬರುತ್ತೆ, ಸಮಸ್ಯೆ ಇಲ್ಲ, ಸಿಟಿ ಹಂಗೆ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕ್ಬೋದು, ಮನಸ್ಸಿಗೆ ನೆಮ್ಮದಿಗೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಅಲ್ಲಿ ಏನಾಗುತ್ತೆ, ಮನಸ್ಸೆಲ್ಲ ಗೊಂದಲ, ಅಮೌಂಟ್ ಸಿಗ್ತದೆ. ಇಲ್ಲಿ ನೆಮ್ಮದಿಯಾಗಿ ಊಟ ಮಾಡಿ ಅಚ್ಚುಕಟ್ಟಾಗಿ ಮಲಗ್ಬೋದು, ಆರೋಗ್ಯ ಚೆನ್ನಾಗಿರ್ತದೆ ವ್ಯವಸಾಯ ಮಾಡಿದಷ್ಟು. ಯಾಕೆ ಎಲ್ಲರೂ ವ್ಯವಸಾಯ ಮಾಡಲಾಗಿ ಒಂದಷ್ಟು ದಿನ ಆರಾಮ. ಇವತ್ತು ನಮ್ಮ ತಂದೆಗೆ 70 ವರ್ಷ, ಅವ್ರ ವ್ಯವಸಾಯ ನಾನು ಮಾಡೋಕ್ಕಾಗ್ತಿಲ್ಲ. ಇವತ್ತು ನಾನು ಅಭಿವೃದ್ಧಿ ಆಗಬೇಕು ಅಂದರೆ ನಮ್ಮ ತಂದೆಯೇ ಕಾರಣ. ಹಾಂ, ಎಷ್ಟು ಜನ ನೀವು ಮಕ್ಕಳು? ಸರ್, ಈಗ ನಾನು ಒಬ್ಬರೇ ಇದ್ದಾರೆ, ನಮ್ಮ ಅಕ್ಕ ಒಬ್ಬರು ಇದ್ದಾರೆ, ಅವರು ಮದುವೆಯಾಗಿ ಅವ್ರ ಜೊತೆ ಸಪ್ರೇಟ್ ಆಗಿದ್ದಾರೆ. ನಿಮಗೆ ಎಷ್ಟು ಜನ ಮಕ್ಕಳು? ನನಗೆ 2 ಗಂಡು ಮಕ್ಕಳಿದ್ದಾರೆ ಸರ್. ಈಗ ನೀವು ಹೇಳಿ ರಾಜೇಗೌಡರ ಒಟ್ಟಿನಲ್ಲಿ ನಿಮಗೊಂದು ವಿಶ್ವಾಸ ಇದೆ ಕೃಷಿಯನ್ನು ನಂಬಿ ಬದುಕಬಹುದು ಅಂತ? ಇಲ್ಲ, ಕೃಷಿಯಲ್ಲಿ ಖುಷಿ ಕಾಣ್ಬೋದು. ನಾನು ನೆಮ್ಮದಿಗಾಗಿ ಕೃಷಿ ಹುಡುಕ್ತೇವೆನ, ಹಣಕ್ಕಾಗಿ ಕೃಷಿ ಹುಡುಕ್ತಿಲ್ಲ. ಮನುಷ್ಯ ಬದುಕಬೇಕು ಛಲವಾಗಿ ಚೆನ್ನಾಗಿರ್ಬೇಕು ಅಂದರೆ, ನೆಮ್ಮದಿಯಾಗಿರ್ಬೇಕು ಅಂದರೆ ಅವ್ನು ಮಾಡಿದ ಬೆಳೆ ತೋಟದಲ್ಲಿ ಚೆನ್ನಾಗಿ ನೆಕ್ತಾಗಿರ್ಬೇಕು. ಮಾಡಿದ ಬೆಳೆ ಕಣ್ಣಿಗೆ ಚೆನ್ನಾಗಿ ಕಂಡ್ರೆ ಅವ್ನಿಗೆ ಅಲ್ಲಿ ಒಂದು ಖುಷಿ ಖುಷಿಯಾಗ್ತದೆ. ಅದೇನಾಗುತ್ತೆ, ಒಂಚೂರು ಇದಾದಾಗ ಏನಂತಾರೆ, ಇವತ್ತು ಅಯ್ಯೋ ಭಾಳ ಲಾಸ್ ಆಗ್ಬಿಟ್ಟೆ ಅಂತಾರೆ. ಈಗ ಕೃಷಿಯಿಂದ ಏನು ಪಾಠ ಕಲಿತೀರಿ ಅಂತ ನಿಮ್ಗೆ ಕೇಳಿದ್ರೆ ಏನು ಹೇಳ್ತೀರಾ ರಾಜೇಗೌಡರು? ಸರ್, ಕೃಷಿಯಿಂದ ನೆಮ್ಮದಿ ಬಂತು, ಹಣ ಬಂತು. ಆಮೇಲೆ ರೈತ ಅತಿಯಾಗಿ ಬದುಕೋದಕ್ಕಿಂತ ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಬದುಕೋದು ಒಳ್ಳೇದು ಅನ್ಸ ಒಂದು ಪಾಠ ಕಲಿತೆ. ಯಾಕೆಂದರೆ ಸುಮ್ಮನೆ ಎಕರಾನ್ಗಟ್ಟಲೆ ಮಾಡೋದಕ್ಕಿಂತ ಬರೀ 1-10 ಗುಂಟೆ ವಿಸ್ತೀರ್ಣದಲ್ಲೂ ಸಂಪಾದನೆ ಮಾಡ್ಬೋದು, ಕೃಷಿಲಿ ಬದುಕ್ಬೋದು ಅಂತ ಮಾದರಿ ಗೊತ್ತಾಯ್ತು ನನಗೆ. ಅಂದರೆ ಸುಲಭವಾಗಿ ನಿರ್ವಹಣೆ ಮಾಡ್ಬೋದು, ಸುಲಭವಾಗಿ ನಿರ್ವಹಣೆ ಮಾಡ್ಬೋದು, ಗೊತ್ತಾದ ಒಂದು ಮಾರುಕಟ್ಟೆ ಮಾಡ್ಕೋಬೋದು. ಸರ್, ಮಾರುಕಟ್ಟೆ ಆರಾಮಾಗೆ ಮಾಡ್ಬೋದು. ಸರ್, ರೈತ ಏನು ಗೊತ್ತಾ, ನಾನೀಗ ಡಿಗ್ರಿ ಮಾಡಿದ್ದೀನಿ ಅಂದ್ಬಿಟ್ಟು ಬೀದಿ ಮೇಲೆ ಸುತ್ತ ವ್ಯಾಪಾರ ಮಾಡಿದ್ರೆ ನಾನು ಮರ್ಯಾದೆ ಗೊತ್ತೇನದಲ್ಲ. ನಾನು ಅಲ್ಲಿ ಮಾಡ್ದಿರೋದು ಕೃಷಿ ನನಗೆ ಗೊತ್ತಾಗೋದೇವಿನ. ನಾನು ಸರ್ಕಲ್ ಮಾಡ್ತೀನಿ ಅಂದರೆ ಆದರೆ ಬೇರೆಲ್ಲೇ ನನಗೆ ಗೊತ್ತಾಗ್ತದೆ. ನಾನು ಯಾಕೆಂದರೆ ಸುಮಾರು ದಿನ ಕೆಲವೊಂದು ತರಕಾರಿ ಮಾಡಿದಾಗ ಭಾಳ ಖುಷಿ ಆಗ್ತದೆ. ಅವ್ರು ಹೇಳ್ತಾರೆ ತರಕಾರಿ ಮಾರ್ಕೆಟ್ಗೆ ಬಂದಾಗ, ಗೌಡ್ರೆ ನೀವೇ ಬೆಳೆದಿರೋದಾ? ಹೌದು ಸರ್, ನಾವೇ ಬೆಳೆದಿರೋದು. ಯಾಕೆ ಫ್ರೆಶ್ ಆಗಿರ್ತಾವೆ, ಅವತ್ತು ಕೂತು ಅವತ್ತು ಮಾರಾಟ ಮಾಡ್ತೀವಲ್ಲ, ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಅವ್ರಿಗಿಂತ ನಾವು 10 ರೂಪಾಯಿ ಜಾಸ್ತಿನೇ ಮಾರೋದು, ಕಮ್ಮಿ ಅಂತೂ ಯಾವತ್ತೂ ಮಾರಲ್ಲ ಮಾರ್ಕೆಟ್ನವ್ರಿಗೂ. ಆದರೂ ಜನಗಳು ನಮ್ಮ ಹತ್ರ ಚೆನ್ನಾಗಿ ಕೊಡ್ತಾರೆ. ಈಗ ವರ್ಷಕ್ಕೂ ನಿಮ್ಮ ಒಂದು ಕೃಷಿ ಭೂಮಿಯಲ್ಲಿ ರಾಸಾಯನಿಕ ಗೊಬ್ಬರಗಳ ಪ್ರಮಾಣ ಕಡಿಮೆ ಆಗ್ತಾ ಇದೆಯಾ ಜಾಸ್ತಿ? ಸರ್, ವರ್ಷಕ್ಕಿಂತ ಈ ಸದ್ರೆ ಕಡಿಮೆ ಮಾಡ್ತಾ ಇದೀವಿ ನಾವು. ಯಾಕೆಂದರೆ ರಾಸಾಯನಿಕ ಗೊಬ್ಬರಗಳ ರತ್ನ ಕಡಿಮೆ ಮಾಡಬೇಕು ಅಂದರೆ ರೈತ ಆದರೆ ಖರ್ಚು ಕಡಿಮೆ ಮಾಡ್ಕೋಬೇಕು ಅಂದರೆ ಆದಷ್ಟು ಹಸಿರೆಲ್ಲ ಗೊಬ್ಬರನ ಭೂಮಿಗೆ ಫಲವತ್ತತೆ ಮಾಡ್ತಾ ಇರಬೇಕು. ಆಮೇಲೆ ನಾವು ಕೊಡ್ತಾರೆ ಫರ್ಟಿಲೈಸರ್ನ ಕಡಿಮೆ ಮಾಡ್ತಾ ಬರ್ತಾ ಇರಬೇಕು. ಜೊತೆಗೆ ನಮ್ಮ ಬೆಳೆದ ಬೆಳೆಗಳು ಕಂಟ್ರೋಲ್ ಆಗಬೇಕು ಅಂದರೆ ಪೊಟಾಸ್ ಕೊಡ್ತಾ ಬರ್ತಾ ಇರಬೇಕು ಭೂಮಿಯಲ್ಲಿ. ಯಾಕೆ ನಮ್ಮನೆಯಲ್ಲಿ ಹೇಳ್ತಾ ಇದ್ರೆ ಹೆಚ್ಚು ಕಮ್ಮಿ ಆಗಿನ 5 ಅಡಿ ಬೆಳೆದಿದೆ ಭತ್ತ ಅಂತ, ಅದು ಕಂಟ್ರೋಲ್ ಆಗಬೇಕು ನಾನು ಪೊಟಾಸೇ ಕೊಡಬೇಕು. ಯಾಕೆಂದ್ರೆ ನಾನು ಹಾಕಿದ್ದು ಚಂಬೆಗೆ ಆ ಥರ ಬೆಳೆದ್ಬಿಟ್ಟಿದೆ. ಚಂಬೆನೇ ಒಂದು ದೊಡ್ಡದ ಬೆಳೆದಿತ್ತು, ಅದ್ರ ರೋಟರ್ ಮಾಡಿ ಮತ್ತೆ ಭತ್ತ ನೆಟ್ಟಿಗೆ ಕಷ್ಟ ಆಯಿತು. ಆಮೇಲೆ ನಾನು ಇನ್ನೊಂದು ಹೇಳೋದು, ರೈತರಿಗೆ ಅತಿಯಾಗಿ ನೀವು ರಾಸಾಯನಿಕನ ಯೂಸ್ ಮಾಡಬೇಡ. ಇಲ್ಲ, ಯಾಕೆ ವಾತಾವರಣ ಬೇರೆಪೇರ್ ಆಗುತ್ತೆ. ಆ ಟೈಮಲ್ಲಿ ಒಂದು ಸ್ವಲ್ಪ ಸ್ಪ್ರೈ ಮಾಡಿ. ಏನು ಇಲ್ದರು ನಮ್ಮ ರೈತರು ಅಂತಾರೆ, ಏ ಮಳೆ ಬಂದ್ಬಿಡ್ತು, ಓ ಔಷಧಿ ಹೊಡೆದ್ಬಿಡ್ಬೇಕು. ಏನೂ ಆಗಲ್ಲ ಗಿಡ, ಅದು ಅದರ ವಾಯುಮಾಲಿನ್ಯ ಏನಿರುತ್ತೆ ಗಾಳಿಲಿ ಅದು ಗೊತ್ತಾಗ್ಬಿಡ್ತದೆ. ಸುಮ್ಮನೆ 8 ದಿನಕ್ಕೆ 10 ದಿನಕ್ಕೆ ಔಷಧಿ ಹೊಡೆದು ಅವ್ರು ಹಾಳು ಮಾಡ್ಕೊಬಿಡ್ತಾ ಇದಾರೆ ಭೂಮಿನ. ಈಗ ರಾಜೇಗೌಡ ನಮ್ಮ ಜೊತೆ ಇಷ್ಟೆಲ್ಲ ಮಾತಾಡಿದ್ರೆ ಇಷ್ಟೊತ್ತು ನೀವು, ನಮ್ಮ ರೈತ ಬಾಂಧವರಿಗೂ ಅನ್ನಿಸ್ತಾ ಇರ್ಬೋದು ನಾವು ರಾಜೇಗೌಡರ ಜೊತೆ ಒಂದು 4 ಮಾತಾಡಿದರೆ ಚೆನ್ನಾಗಿರೋದಲ್ಲ ಅಂತ ಹೇಳಿ. ನಿಧಾನವಾಗಿ ನಿಮ್ಮ ದೂರವಾಣಿ ಸಂಖ್ಯೆನ 3 ಸಾರಿ ಕನ್ನಡದಲ್ಲಿ ನಿಧಾನವಾಗಿ ಹೇಳಿ. ನನ್ನ ದೂರವಾಣಿ ಸಂಖ್ಯೆ 9444-954-25-3-9 ಮತ್ತೊಮ್ಮೆ 9444-954-25-3-9 9444-954-25-3-9 ಒಳ್ಳೆಯದು ರಾಜೇಗೌಡ್ರೆ, ಇಷ್ಟೊತ್ತು ನಿಮ್ಮ ಕೃಷಿ ಅನುಭವವನ್ನು, ಕೃಷಿಯಲ್ಲಿ ನೀವು ಕಂಡುಕೊಂಡಂತಹ ಒಂದು ಸುಖ ನೆಮ್ಮದಿ, ನೀವೇ ಹೇಳಿದಾಗೆ ಆ ಖುಷಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಇದು ಬೇರೆಯವ್ರಿಗೂ ಒಂದು ಮಾದರಿ ಆಗಲಿ, ಅವ್ರಿಗೂ ಈ ರೀತಿಯ ಒಂದು ಭರವಸೆ ಆತ್ಮವಿಶ್ವಾಸ ಬರಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಬಿದರಕಟ್ಟೆಯ ಪ್ರಗತಿಪರ ಕೃಷಿಕ ಬಿವಿ ರಾಜೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಈಗ ಕೆಲವು ಕೃಷಿ ಹಾಡುಗಳನ್ನು ಕೇಳೋಣ. ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ. ಕೆಂಪು ಮಣ್ಣಿನಾಗ ಬಳಿ ಕಡಿಮೆ ಇರುವಾಗ